ರೈತಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ, ಅಡಿಕೆ ಮತ್ತು ಭತ್ತದ ಬೆಳೆಗಳಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿ ತಾಲೂಕು ಮರೆನಾಡು ಗ್ರಾಮದ ಅರಂಬೂರು ಯು ಬೆಲಿಯಪ್ಪ ಅವರು. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ. ರೈತ ನಮ್ಮ ತಾಯಿಯಂತೆ, ಅವನ ಆಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ. ಹಸಿರಿನ ಜೊತೆಗೆ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ರೈತ ಬಾಂಧವರೇ, ಶ್ರೋತೃಗಳೇ, ಕೊಲ್ಯಾದ ಎಸ್ ಬಸಪ್ಪ, ಮಡಿಕೇರಿ ತಾಲೂಕು 71 ವರ್ಷ ವಯಸ್ಸಿನ ಬಸಪ್ಪನವರು ಈಗಲೂ ಇಷ್ಟಪಟ್ಟು ಬೆಳೀತಿದ್ದಾರೆ. 15 ಎಕರೆ ಕಾಫಿ ತೋಟ ಇದೆ. ತುಂಗಾ, ತನು, ಬಿಕೆಬಿ ಈ ರೀತಿ ತಳಿಗಳನ್ನ ಬೆಳ್ಕೊಂತ ಬಂದಿದ್ದಾರೆ. ಹಸುಗಳನ್ನ ಸಾಕ್ತಾ ಇದ್ರು ಸಗಣಿ ಗೊಬ್ಬರಕ್ಕೆ ವ್ಯವಸ್ಥೆ ಮಾಡಿಕೊಂಡು ಭತ್ತದ ಸಾಗುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಭತ್ತದ ಬೇಸಾಯ ಹೇಗೆ ಸಾಗಿದೆ ಅನ್ನೋದನ್ನ ಇವತ್ತು ಪ್ರಸಾರ ಮಾಡ್ತಾ ಇದೀವಿ. ಶ್ರೋತೃಗಳೇ, ಬಸಪ್ಪನವರೇ, ಇಲ್ಲಿ ಸುತ್ತಮುತ್ತ ಎಷ್ಟು ಜನ ಭತ್ತವನ್ನು ಬೆಳೀತಿದ್ದಾರೆ? ಸಾಧಾರಣ ನಮ್ಮ ಊರಲ್ಲಿ ಒಂದು 40% ಜನ ಬೆಳೀತಾ ಇದ್ದಾರೆ. ಚಿಕ್ಕ ಹಿಡುವಳಿದಾರರು, ದೊಡ್ಡ ಹಿಡುವಳಿದಾರರೆಲ್ಲ ಅರ್ಧ ಬಿಟ್ಟು ಚಿಕ್ಕವರೇ ಶುರು ಮಾಡಿದ್ದಾರೆ. ನೀವು ಎಷ್ಟು ವರ್ಷಗಳಿಂದ ಭತ್ತ ಬೆಳ್ಕೊಂತ ಬಂದಿದ್ರಿ? ಈಗ 2 ಎಕರೆ ಹಾಕ್ತಾ ಇದ್ದೀರಲ್ಲ, ಈ ಹಿಂದೆ 3, 4, 5, 6 ಎಕರೆ ಬೆಳೀತಾ ಇದ್ರೆ ಹೇಗೆ? ಮುಂದೆ ಒಂದು 6 ಎಕರೆ ಬೆಳೀತಿದ್ದೆ, ಒಳ್ಳೆ ಇಳುವರಿ ಸಿಕ್ತಿತ್ತು. ಮತ್ತೆ ಆವಾಗ ನಮಗೆ ಕಾಫಿ ತೋಟ ಇರಲಿಲ್ಲ, ಏಲಕ್ಕಿ ಕಾಡ್ಮೂಮಲ್ಲಿ ನಮಗೆ ಆಗ ಅಂತ ರೇಟ್ಗಳು ಇರ್ತಿತ್ತಿಲ್ಲ, ವ್ಯವಸ್ಥೆ ಇರ್ತಿದ್ದ, ಒಂದು ಮಣ ಲೆಕ್ಕದಲ್ಲಿ ವ್ಯಾಪಾರ ಆಗ್ತಿತ್ತು. ಆಗ ನಾವು ಭತ್ತನೆ ಬೆಳೆದು ಅದರಲ್ಲಿ ಜೀವನ ಸಾಗಿಸ್ತಿದ್ದು, ಅಲ್ಪ ಸ್ವಲ್ಪ ಏಲಕ್ಕಿ ಬರ್ತಿತ್ತು. ಈಗ ನಾವು 50 ವರ್ಷದಿಂದ ಈ ಕಡೆ ಕಾಫಿ ಕೃಷಿ ಶುರು ಮಾಡಿದ್ದೇವೆ. ಏನು ಓದಿದ್ರಿ ಬಸಪ್ಪನವರೇ? ನಾನು BA ಓದಿದ್ದೇನೆ ಗವರ್ಮೆಂಟ್ ಕಾಲೇಜ್ ಮಡಿಕೇರಿಯಲ್ಲಿ. ಓದಿದ ಬಳಿಕ ನೇರವಾಗಿ ಕೃಷಿಗೆ ಬಂದ್ರೆ ಅಥವಾ ಏನಾದರೂ ಬೇರೆ ಉದ್ಯೋಗ ಮಾಡಿದ್ರೆ? ಓದಿದ ಬಳಿಕ ನಾನು ನೇರವಾಗಿ ಕೃಷಿಗೆ ಬಂದೆ, ಜೊತೆಗೆ VSN ಸ್ಕೂಲ್ಗಳಲ್ಲಿ ಡೈರೆಕ್ಟ್ಶಿಪ್ ಈ ತರ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದೆ, ಜನಗಳಿಗೆ ಅನುಕೂಲ ಆಗುವ ರೀತಿಯ ಕೆಲಸಗಳನ್ನು ಮಾಡ್ತಿದ್ದೆ. ಇಲ್ಲೆಲ್ಲ ನಿಮ್ಮ ಭಾಗದಲ್ಲಿ ಸರಾಸರಿ ಮಳೆಯ ಪ್ರಮಾಣ ಎಷ್ಟು? ಮದೆನಾಡು, ಕಾಟಕೇರಿ, ಹೆರೋನಾಡು, ಅವಂದೂರು, ಬೆಟ್ಟತೂರು, ಜೋಡುಪಾಲ, ಸೆಕೆಂಡ್ ಮಣ್ಣಗಿರಿ, ಇಷ್ಟು ಊರಿದೆ. ಅದರಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ತರದ ಮಳೆ. ಈಗ ಬೆಟ್ಟತೂರು ತಗೊಂಡ್ರೆ 200 ಇಂಚು, ಪುನಃ ಮದೆನಾಡು ಬಂದ್ರೆ 190 ಇಂಚು, ಕಾಟಗೇರಿ ಹೋದ್ರೆ 170 ಇಂಚು, ಅಲ್ಲಿಂದ ಹೆರೋನಾಡು ಹೋದ್ರೆ 160 ಇಂಚು, ಅವಂದೂರು ಹೋದ್ರೆ 150 ಇಂಚು, ಈ ತರದ ಮಳೆಗಳು ಬೀಳ್ತಿದ್ದಾವೆ. 2018ರಲ್ಲಿ ಸಾಕಷ್ಟು ಬಂತು, ಆಗ ಎಷ್ಟಾಗಿತ್ತಂತ ನಿಮ್ಮ ದಾಖಲೆ ಹೇಳ್ತಾ ಇದೆ? 2018ರಲ್ಲಿ ಸರಾಸರಿ 200 ಇಂಚು ಮಳೆ ಆಗಿದೆ. ಈ ಹಿಂದೆ ಹೌದು 61 ಆ ಕಡೆ ನಮಗೆ ನೆನಪಿಲ್ಲ, 200 ಇಂಚು ಸರಾಸರಿ ಬರ್ತಾ ಇತ್ತು. ಭತ್ತವನ್ನು ಇಷ್ಟಪಟ್ಟು ಬೆಳೀತಿದ್ದೀರಲ್ವಾ? ಹೌದು ಸರ್. ಈಗ ನಿಮ್ದೇ ಆದ ಭತ್ತದ ಜಮೀನನ್ನ ಬೇರೆಯವ್ರದ್ದು ತೆಗೆದುಕೊಂಡು ಮಾಡ್ತಾ ಇದ್ರ ಅಥವಾ ನಿಮ್ದೇ ಗದ್ದೆಯಲ್ಲಿ ಭತ್ತ ಬೆಳ್ಕೊಳ್ತಿದ್ರ? ನಮ್ದೇ ಗದ್ದೆಯಲ್ಲಿ ಭತ್ತ ಬೆಳೆಯೋದು, ಬೇರೆಯವರ ಜಮೀನು ಮಾಡ್ತಾ ಇಲ್ಲ. ನಮ್ದೇ ಗದ್ದೆಯಲ್ಲಿ ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ. ಹೇಳ್ತಾರೆ ಎಷ್ಟೋ ಜನ ಭತ್ತ ಬೆಳೆಯೋದು ಲಾಭದಾಯಕ ಅಲ್ಲ, ಮತ್ತೆ ಏನು ಉಳಿಯಲ್ಲ, ಖರ್ಚುಗಳು ಹೆಚ್ಚು, ಆಳು ಕಾಳುಗಳು ಬೇಕು, ಇನ್ನು ಸಗಣಿ ಗೊಬ್ಬರ, ಮತ್ತೊಂದು ಮಗದೊಂದು ಅದು ಬೇರೆ, ಉಳುಮೆ ಮಾಡಿ, ಕೆಸರುಗದ್ದೆ ಮಾಡಿ, ಸಸಿ ಬೆಳೆಸಿ, ನಾಟಿ ಮಾಡಿ, ಕಟಾವು ಮಾಡಿ, ಕಳೆ ತೆಗೆದು ಇತ್ಯಾದಿ ಕೆಲಸಗಳನ್ನು ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ ಅಂತ ಅನ್ಕೊಂಡು ಮಾತಾಡುತ್ತಿದ್ದೆ, ಏನಂತೀರಿ? ಆಕ್ಚುಲಿ ಇಲ್ಲಿ ಸಣ್ಣ ಹಿಡುವಳಿ ರೈತರು ಇರುವುದರಿಂದ 3 ಎಕರೆ 2 ಎಕರೆ ಇರೋರಿಗೆ ಸರ್ಕಾರದೇ ಅಕ್ಕಿ ಸಿಗ್ತದೆ, ಅವರಿಗೆ ಈ ವ್ಯವಸಾಯ ಮಾಡಬೇಕು ಅಂತಿಲ್ಲ. ಸಾಧಾರಣ ನಮ್ಮಂತವರಿಗೆ ಅಕ್ಕಿ ಸಿಕ್ಕಿದ್ರು ನಾವು ಅದನ್ನು ಇಷ್ಟಪಡೋದಿಲ್ಲ, ನಾವೇ ದುಡ್ದು ವ್ಯವಸಾಯ ಮಾಡಿ ನಮ್ಮ ಅಕ್ಕಿಯನ್ನು ನಾವು ತಿನ್ಬೇಕು ಅಂತೇಳಿ ನಾವು ಕಷ್ಟಪಟ್ಟು ದುಡ್ದು ಮಾಡ್ತೇವೆ, ಅದನ್ನೇ ನಾವು ಯೂಸ್ ಮಾಡ್ತೇವೆ. ಎಷ್ಟೋ ಸಾರಿ ಲಾಭ ನಷ್ಟದ ಲೆಕ್ಕ ಹಾಕೋದಿಲ್ಲ, ಒಟ್ಟು ಬೆಳೆ ಮಾಡಬೇಕು, ಮುಂದೆ ಏನಾಗ್ತದ ನೋಡೋಣ. ತೀರಾ ನಷ್ಟ ಆಗ್ಲಿಕ್ಕಿಲ್ಲ ಅಲ್ವಾ? ನಷ್ಟ ಆಗ್ಲಿಕ್ಕಿಲ್ಲ ಸರ್, ಯಾವುದೇ ಕೃಷಿ ಮಾಡಿದ್ರು ನಷ್ಟ ಆಗ್ಲಿ. ಈಗ ನಾ ಹೇಳ್ತೇನೆ, ಈ ವರ್ಷ 500 ಬ್ಯಾಗ್ ಕಾಫಿ ಆಗೋವನಿಗೆ ನಾನು 200 ಬ್ಯಾಗ್ ಕಾಫಿ ಆಗ್ಬೋದು, ಆದ್ರೂ ಜೀವನ ಮಾಡಬಹುದು. ಒಂದು ವರ್ಷದ ಇನ್ಕಮ್ ಅನ್ನ ಸ್ವಲ್ಪ ಕಮ್ಮಿ ಖರ್ಚು ಮಾಡಿ ಇಟ್ಕೊಳ್ಬೇಕು. ಈ ವರ್ಷ ಜೂನ್ ಜುಲೈನಲ್ಲಿ ಅಷ್ಟೊಂದು ಮಳೆ ಆಗಿ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ ಅಲ್ವಾ? ಹೌದು ಸರ್, ಬಹಳ ತೊಂದರೆ ಆಗಿದೆ ಜನಗಳಿಗೆ, ಜೀವನ ಈ ವರ್ಷ ಕಷ್ಟ ಆಗ್ಬಹುದು. ನಿಮ್ದು 15 ಎಕರೆಯಲ್ಲಿ ಸುಮಾರು 500 ಚೀಲ ಕಾಫಿ ಉಂಡೆ ಸಿಗ್ತಾ ಇತ್ತು. ಈ ವರ್ಷದ ಅತಿಯಾದ ಮಳೆಯಿಂದ ಅರ್ಧಕ್ಕೆ ಇನ್ನೂ ಕಡಿಮೆ ಆಗ್ಬಹುದು ಅಂತ ಹೇಳ್ತಾ ಇದ್ರಿ. ಈಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹೊಡೆದ್ರೆ ಇನ್ನು 100 ಬ್ಯಾಗ್ ಇನ್ನು ಅದಕ್ಕಿಂತ ಕಡಿಮೆ ಆಗುವ ಚಾನ್ಸಸ್ ಇದೆ. ಇನ್ನು ಅದೆಲ್ಲ ದೇವರನ ಮೇಲೆ ಇದೆ, ದೇವರು ಏನ್ ಮಾಡ್ತಾರೆ ನೋಡ್ಬೇಕು. ಭತ್ತ ಇಲ್ಲಿ ಬೆಳೀತಾ ಇದೀರಲ್ಲ, ಆನೆಗಳ ಸಮಸ್ಯೆ ಮತ್ತಿತರ ತೊಂದರೆಗಳನ್ನು ಇದಾವ ಹಂದಿಗಳದ್ದು? ಈಗ 2 ಎಕರೆ ಗದ್ದೆ ಮಾಡ್ತೇನೆ, ಅದರಲ್ಲಿ ಹಂದಿಗಳನ್ನ ಜ್ಞಾನ ಮಾಡಿದ್ರೆ ನನಗೆ ಗದ್ದೆ ಬೇಡ ಅಂತ. ಹಾಗೆ ಬಹಳಷ್ಟು ಕೃಷಿಕರು ಗದ್ದೆ ಮಾಡೋದಿರೋದು ಹಂದಿಗಳಿಂದಾಗಿ. ಕೆಲಸದವರು ಬಿಟ್ಟಿದೆ ಓಡ್ಸಕ್ಕೆ, ನಾನು ಓಡ್ಸಕ್ ಹೋಗಿ ನಾನು ಒಂದು ಕಾಲನೇ ಫ್ರಾಕ್ಚರ್ ಮಾಡಿಕೊಂಡೆ. ಒಂದು 60,000-70,000 ರೂಪಾಯಿ ಆ ಕಾಲಿಗೆ ಹೋಯ್ತು. 2 ವರ್ಷ ಬೆಳೆಯುವ ಭತ್ತದ ದುಡ್ಡು ಒಂದನ್ನು ಕಾಲಿಗೆ ಹೋಯ್ತು. ಹಂದಿ ಸಮಸ್ಯೆ, ಹಂದಿ ಕಾಟ ತಪ್ಪಿಸಲಿಕ್ಕೆ ನಿಮ್ದೇ ಆದ ಒಂದು ಉಪಾಯದ ಮಾರ್ಗಗಳನ್ನ ಹುಡ್ಕೊಂಡಿಲ್ವಾ? ಉಪಾಯ ಇದೆ, ಟೇಪ್ ರೆಕಾರ್ಡ್ ಹಾಕ್ಬೇಕು. ರೆಕಾರ್ಡ್ ಮಾಡಿ ಗದ್ದೆಯಲ್ಲಿ ಟೇಪ್ ಅನ್ನು ತೂಗಿದ್ರೆ ಅದು ಹಾಡ್ತಾ ಇರ್ತದೆ. ಒಂದು 10 ದಿವಸ ನೆಕ್ಸ್ಟು ಹಂದಿಗೆ ಗೊತ್ತಾಗ್ತದೆ ಇದು ಮನ್ಸಲ್ಲ, ಇದು ಸುಮ್ಮನೆ, ಪುನಃ ಬಂದು ತಿಂದು ಹೋಗ್ತದೆ. ಅದನ್ನೆಲ್ಲ ಮಾಡಿ ನೋಡಿದೇವೆ, ಅದು ಯೂಸ್ ಆಗಿಲ್ಲ. ಗದ್ದೆಯ ಸುತ್ತ ಹಳೆ ಸೀರೆಗಳನ್ನ ಅಥವಾ ಹಳೆ ಬಟ್ಟೆಗಳನ್ನ ಶೇಡ್ ನೆಟ್ಗಳನ್ನು ಸುತ್ತಿ ಅಥವಾ ಕಟ್ಟಿ ಹಂದಿಗಳನ್ನ ಬರದಂಗೆ ನೋಡ್ಕೊಳ್ಳೋದಿದೆ, ನೀವು ಆ ನಿಟ್ಟಿನಲ್ಲಿ ಏನಾದ್ರೂ ಮಾಡಿದಿರಾ? ಸಾಧಾರಣ ನನ್ನ ಹೆಂಡತಿ ಹತ್ರ ಒಂದು 15 ವರ್ಷದ ಹಿಂದೆ ಸ್ಯಾರಿಗಳು ಯಾವುದೂ ಇಲ್ಲ, ಎಲ್ಲ 3 ಎಕರೆ ಕಟ್ಟಿದ್ದಾಳೆ. ಅಂದ್ರೆ ನಾನು ಕಾಲು ಫ್ರಾಕ್ಚರ್ ಪೂರ್ತಿ ಹಳೆ ಸ್ಯಾರಿಗಳಂತ ಹೊಡಗಿ ಇಡೀ ರೌಂಡ್ ಕಟ್ಟಿ ಸ್ವಲ್ಪ ಅವಾಯ್ಡ್ ಆಗಿದೆ. ಹಳೆ ಸೀರೆಗಳನ್ನ ಕಟ್ಟಿದ್ರಿಂದ ಹೇಗೆ ಹಂದಿಗಳು ಬರದಂಗೆ ಅನುಕೂಲ ಆಯ್ತು ಅಂತ ಹೇಳ್ತೀರಿ? ಪರವಾಗಿಲ್ಲ, ಹಂದಿಗಳು ಸ್ವಲ್ಪ ದಿವಸ ಬೆಳೆ ಕಟಾವಿಗೆ ಬರುವಾಗ ಅದನ್ನು ಕಟ್ಟಿದ್ರೆ ಪ್ರಯೋಜನ ಆಗ್ತದೆ. ಹೇಗಂತೀರಿ, ಈಗ ನೆಲನೇ ಗುಬ್ರಿಕೊಂಡು ಆಮೇಲೆ ಕಾಡು ಮೇಡನ್ನ ಹತ್ಕೊಂಡು ಇಳ್ಕೊಂಡು ಬರ್ತವೆ, ಈ ಸೀರೆ ಹೆಂಗೆ ಅನುಕೂಲ ಆಯ್ತು ಅಂತ ನೀವು ಗಮನಿಸಿದ್ರಿ? ಕಲರ್ ಸೀರೆಗಳೆಲ್ಲ ಅವ್ರಿಗೇನು ದಸರಾ ಟೈಪ್ ಕಾಣ್ತದೆ ಹೋಗ್ತವೆ. ಹಳೆ ಸೀರೆಗಳನ್ನು ಕಟ್ಟೋದು ಹಂದಿ ಬರದಂಗೆ ಅನುಕೂಲ ಆಗ್ತದಂತ ನಿಮ್ಮ ಅನುಭವದ ಮೂಲಕ ಹೇಳ್ತಾ ಇದ್ರಲ್ವಾ? ಹೌದು ಸರ್, ಹೌದು. ಭತ್ತದ ಕಟಾವಾದ್ಮೇಲೆ ಮತ್ತೆ ಸೀರೆಗಳನ್ನ ತೆಗೆದು ಮತ್ತೊಂದು ಹಂಗಾಮಿಗೆ ಇಟ್ಕೊಳ್ಬಹುದಾ? ಇಲ್ಲಿನ ಜಾಸ್ತಿ ಮಳೆ ಬರೋದ್ರಿಂದ ಅದು ಪೂರ್ತಿ ಕುಂಭಾಗಿರ್ತದೆ, ಅದರಿಂದ ಯೂಸ್ ಇಲ್ಲ. ಮತ್ತೊಮ್ಮೆ ಉಪಯೋಗಿಸ್ಕೊಳ್ಳಿಕ್ಕಾಗಲ್ಲ ನೆಕ್ಸ್ಟ್ ಉಪಯೋಗಿಸಲ್ಲ. ಇನ್ನು ಕೆಲವೊಂದ್ ಕಡೆಗೆ ಶೇಡ್ ನೆಟ್ಗಳನ್ನ ನೀಟಾಗಿ ಕಟ್ಟಿ ಹಂದಿಗಳು ಬರದಂಗೆ ನೋಡ್ಕೊಳ್ಳೋದಿದೆ. ಹೀಗೆ ಕೆಲವೊಬ್ರು ಈ ಪ್ಲಾಸ್ಟಿಕ್ ಚೀಲಗಳನ್ನ ಬಿಚ್ಚಿ ಹೊಲ್ದು ಅಚ್ಚುಕಟ್ಟಾಗಿ ಸುತ್ತೆಲ್ಲ ಕಟ್ಟಲಿಕ್ಕೂ ಉಪಯೋಗಿಸ್ಕೊಳ್ತಾರೆ. ಒಟ್ಟು ಅದಕ್ಕೊಂದು ಅಡೆತಡೆ ಇದ್ದಂಗಿದ್ರೆ ಅನ್ಕೂಲವೇ ಅಲ್ವಾ? ಸ್ವಲ್ಪ ಒಳ್ಳೇದಾಗ್ತದೆ. ಹಳೆ ಟಾರ್ಪಲ್ಗಳು, ಹಳೆ ಪ್ಲಾಸ್ಟಿಕ್ ಇದೆಲ್ಲ ಜೊತೆಯಲ್ಲಿ ಕಟ್ಟಿದ್ರೆ ಅನುಕೂಲ ಆಗ್ತದೆ. ಪ್ಲಾಸ್ಟಿಕ್ ಕಟ್ಟಿದ್ರೆ ಇನ್ನೂ ಒಳ್ಳೇದು, ಅದು ಪರ ಸೌಂಡ್ ಬರ್ತದೆ. ಹಂದಿಗಳು ಒಂದು 4 ದಿವಸ ಬರೆದಿರ್ಬೋದು, ಮತ್ತೆ ಪುನಃ ಅದರ ಅಭ್ಯಾಸ ಆಗ್ತದೆ ಬರ್ತದೆ. ನಿಮ್ಮಲ್ಲಿ ಹಂದಿಗಳು ಎಲ್ಲಿಂದ ಬರ್ತವೆ ಗದ್ದೆಗಳಿಗೆ? ಇಲ್ಲಿ 100 ಎಕರೆ ದೇವರ ಕಾಡಿದೆ, ದೇವರ ಕಾಡಿಂದ ಈ ಕಡೆ ಬರ್ತವೆ. ಮತ್ತೆ ಸ್ವಲ್ಪ ತೋಟಗಳು ಎಲ್ಲ ಕಚ್ಚಲ ಮಾಡದಿದ್ರೆ ಆ ತೋಟದಲ್ಲೇ ಇದ್ಕೊಂಡು ಒಳ್ಳೆ ತೋಟಕ್ಕೆ ಬಂದು ನಾಶ ಮಾಡ್ತವೆ. ಸಸಿಗಳಿದ್ದಾಗ ಹಂದಿಗಳು ಬರ್ಲಿಕ್ಕಿಲ್ಲ. ಕ್ಲೀನ್ ಆಗಿ ತೋಟ ಇದ್ರೆ ಹಂದಿಗಳು ದೂರ ಇರ್ತವೆ. ತೋಟ ಸ್ವಲ್ಪ ಕಚ್ಚಡ ಎಲ್ಲ ಜಾಸ್ತಿ ಇದ್ರೆ ಹಂದಿಗಳು ಅಲ್ಲೇ ಇದ್ಕೊಂಡು ಬರ್ತವೆ. ಭತ್ತದಲ್ಲಿ ಪೈರನ್ನ ತಿನ್ನತ್ತ ಕಾಳನ್ನ ತಿನ್ನತ್ತ ಹಂದಿ? ಭತ್ತನೇ ತಿನ್ನೋದು, ಪೈರು ತಿನ್ನೋದಿಲ್ಲ. ಅದನ್ನು ಪೂರ್ತಿ ಒಕ್ಕಲು ಹಾಕೋದಂತ ಆ ಟೈಪ್ ರೌಂಡ್ ರೌಂಡ್ ಮಾಡಿ ತಿಂದು ಅದನ್ನು ಏನು ಮಾಡಕ್ ಆಗೋದಿಲ್ಲ, ಹಾಗೆ ಮಾಡ್ತದೆ. ಅದನ್ನ ಎಷ್ಟು ಕುಯ್ಲಿಕ್ಕೂ ಆಗೋಲ್ಲ, ಅದು ನಮಗೆ ಯೂಸೇ ಇಲ್ಲ. ಹಂದಿ ಮೆಟ್ಟಿದಂತೂ ಅದು ಏನು ಮಾಡ್ಲಿಕ್ಕೆ ಆಗೋಲ್ಲ. ಅಂದ್ರೆ ಭತ್ತ ಬಲಿಲಿಕ್ಕೆ ಶುರುವಾದಾಗ್ಲಿಂದ ಕಟಾವಾಗೋ ತನಕ ಸುಮಾರು 1 ತಿಂಗಳು ನೋಡ್ಕೋಬೇಕು ಹಂದಿಗಳ ಕಾಟ ಬರದಂಗೆ? ಕರೆಕ್ಟ್, 1 ತಿಂಗಳು ನೋಡ್ಕೊಳ್ಳಬೇಕು. 1 ತಿಂಗಳಲ್ಲಿ ಕಟಾವಿಗೆ ಬಂದ್ರೆ ಮತ್ತೆ ಯಾವಾಗ ನಮ್ಮ ಗದ್ದೆ ಮುಗಿಯಿತು ಇನ್ನೊಂದು ಗದ್ದೆ ಲೇಟ್ ಆದ ಗದ್ದೆ ಹೋಗಿ ಅಲ್ಲಿ ನಾಶ ಮಾಡ್ತವೆ. ಹೂವಿನ ಹಂತಕ್ಕೆ ಬಂದಾಗ ಹಂದಿಗಳು ಅಣಿಕೆ ನೋಡ್ಲಿಕ್ಕಿಲ್ವಾ ಅಥವಾ ಹಂದಿಗಳು ಬಂದು ಹೋಗೋದಿದ್ಯಾ? ಹೂವಿನ ಹಂತಕ್ಕೆ ಆಗುವ ಬಂದು ಒಂದ್ಸರಿ ನೋಡಿ ಹೋಗ್ತವೆ, ಬಂದು ನೋಡಿ ರೌಂಡ್ ಹಾಕಿ ಹೋಗ್ತವೆ. ನೋಡಿ, ಅವು ಸಹ ಬೆಳೆ ಸಮೀಕ್ಷೆಯನ್ನ ಮಾಡ್ತವೆ. ಆನೆಗಳು ಸಹ ಅಷ್ಟೇ, ಬಾಳೆ ಯಾವಾಗ ಬರುತ್ತೆ, ಹಲಸು ಯಾವಾಗ ಬರುತ್ತೆ, ಆಮೇಲೆ ಇನ್ನು ಕಳಲೆ ಯಾವಾಗ ಬರುತ್ತೆ, ಇನ್ನು ಅದಕ್ಕೆ ಆಹಾರ ಏನೇನ್ ಸಿಗುತ್ತೆ ಅನ್ಕೊಂಡು ಗಮನಿಸ್ಕೊಂಡು ಆ ಸಮಯಕ್ಕೆ ಬಂದು ಏನ್ ಬೇಕೋ ಅದನ್ನ ತೆಗೆದುಕೊಂಡು ಅಡ್ಡಾಡ್ಕೊಂಡು ತೊಂದರೆ ಕೊಡುತ್ತಿದೆ. ಇಲ್ಲಿ ಹಂದಿಗಳದು ಹಾಗೆ 1 ತಿಂಗಳ ಕಾಲ ನಾವು ರಾತ್ರಿ ಹೊತ್ತು ಪಹರೆ ಮಾಡೋದ್ಕಿಂತ ಈ ತರ ಹಳೆ ಸೀರೆಗಳು ಅಥವಾ ಶೆಡ್ ನೆಟ್ಟು ಬಲೆಗಳನ್ನ ಅಥವಾ ಇತರೆ ಪದಾರ್ಥಗಳನ್ನ ಕಟ್ಟಿ ರಕ್ಷಣೆ ಮಾಡ್ಕೊಳ್ಬಹುದು. ಹಳೆ ಸೀರೆಗಳನ್ನ ಕಟ್ಟಿದ್ಮೇಲೆ ಪಹರೆ ಬೇಕಾ ಅಥವಾ ಕಾವಲು ಬೇಕಾ ಅಂತ ಹೇಳ್ತೀರಾ ಹೇಗೆ? ಹಳೆ ಸೀರೆ ಕಟ್ಟಿದ್ರು ಡೈಲಿ ಒನ್ಸ್ ಹೋಗಿ ಬರಬೇಕು ಜಮೀನಿಗೆ, ಇಲ್ಲದ್ರೆ ಕಷ್ಟ ಆಗ್ತದೆ. ಹಂದಿಗಳು ರಾತ್ರಿ ಸಮಯದಲ್ಲಿ ಬರ್ತಾವ, ಬೆಳಗಿನ ಸಮಯದಲ್ಲೂ ಬಂದು ಹೋಗ್ತಾವ? ಎಲ್ಲಾ ಟೈಮ್, ಯಾವಾಗ ಮನುಷ್ಯನ ಸೌಂಡ್ ಇಲ್ವಾ, ವೆಹಿಕಲ್ ಸೌಂಡ್ ಇಲ್ವಾ, ಯಾವತ್ತು ಬೇಕಾದ್ರೂ ಬರ್ತವೆ. ರಾತ್ರಿ ಬರ್ತವೆ, ಇನ್ನು ಬೆಳಗಿನ ಜಾವ ಇರ್ತವೆ, ಡೇ ಟೈಮ್ ಸಹ ಬರ್ತದೆ. ಹಸುಗಳನ್ನ ಈ ಹಿಂದೆ ಸಾಕ್ತಾ ಇದ್ರೆ ಯಾವಾಗ ಕೈ ಬಿಟ್ರೆ ಪೂರ್ಣ? ಅಂದ್ರೆ ಇಲ್ಲಿ ಎಲ್ಲಾ ತೋಟ ಮಾಡುವ ಪ್ರಾಣಿಗಳಿಲ್ಲದ ಪರಿಸರ ಜಾಗ ಇಲ್ಲದ್ರಿಂದ ನಾವು ಹಸುಗಳನ್ನ ಸಾಕೋದು ಬಿಟ್ಟು. ಈಗ ಹಸು ಸಾಕೋದ್ ಬಿಟ್ಟು ಎಷ್ಟು ವರ್ಷ ಆದಂಗಾಯ್ತು? ಒಂದು 10 ವರ್ಷದಿಂದ ನಾವು ದನ ಸಾಕೋದನ್ನು ಬಿಟ್ಟಿದ್ದೇವೆ. ಭತ್ತಕ್ಕೆ ಸಗಣಿ ಗೊಬ್ಬರ, ಹಸರಳೆ ಗೊಬ್ಬರ, ಇನ್ನು ಸಾವಯವ ಗೊಬ್ಬರಗಳು ಕೊಟ್ಟರೆ ಒಳ್ಳೇದಂತ ಅನ್ಕೊಂಡು ಎಷ್ಟೋ ಜನ ಹಸುವಿನ ಸಗಣಿ ಗೊಬ್ಬರ ಅಥವಾ ಜಾನುವಾರುಗಳ ಗೊಬ್ಬರವನ್ನ ತಪ್ಪದೆ ಭತ್ತದ ಗದ್ದೆಗಳಿಗೆ ಉಳಿಸಿಕೊಂಡು ಉಳಿದದನ್ನ ಕಾಫಿ ತೋಟಕ್ಕೆ ಹಾಕೋದಿದೆ. ನೀವು ಹಸು ಸಾಕಿಲ್ಲ, ಆದ್ರೂ ಭತ್ತ ಬೆಳೆಯೋದ್ ಬಿಟ್ಟಿಲ್ಲ, ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ ಸಾವಯವ ಗೊಬ್ಬರ ಅಥವಾ ಸಗಣಿ ಗೊಬ್ಬರಕ್ಕೆ? ಸಗಣಿ ಗೊಬ್ಬರ ನಮಗೆ ಈಗ ಹತ್ತಿರದ ಕುಶಾನಗರ, ಪ್ರಿಯಾಪಟ್ಟಣ, ಹುಣಸೂರು ಈ ಕಡೆಯಿಂದ ತಂದು ಕೊಡೋರು ಇದ್ದಾರೆ. ಆ ಕಡೆಯಿಂದ ಲಾರಿಯಲ್ಲಿ ತರಿಸಿ ನಾವು ಗದ್ದೆಯು ತೋಟಕ್ಕೂ ಅದನ್ನೇ ಯೂಸ್ ಮಾಡ್ತಾ ಬರ್ತಾ ಇದ್ದೇವೆ. ಅಂದ್ರೆ ಸಣ್ಣ ಲಾರಿನ ದೊಡ್ಡ ಲಾರಿನ? ದೊಡ್ಡ ಲಾರಿಯಲ್ಲಿ. ಎಷ್ಟಾಗ್ತದೆ ಒಂದು ಲಾರಿಗೆ ಸಗಣಿ ಗೊಬ್ಬರದ ಬೆಲೆ? ಒಂದು ಲಾರಿಗೆ 18,000-20,000 ಬರ್ತದೆ. ಒಂದು ಲಾರಿ ಲೋಡ್ ಸಗಣಿ ಗೊಬ್ಬರನ ಎಷ್ಟು ಎಕರೆ ಭತ್ತ ಬೆಳೆಯೋ ಜಮೀನಿಗೆ ಹಾಕೊಳ್ತೀರಿ? ಒಂದು ಲಾರಿಯ ಗೊಬ್ಬರವನ್ನ 2 ಎಕರೆಗೆ ಯೂಸ್ ಮಾಡಬಹುದು. ಒಳ್ಳೇದು ನೋಡಿ, ದನಕರುಗಳು ಇಲ್ಲದಿದ್ರು ಸಗಣಿ ಗೊಬ್ಬರವನ್ನ ಬೇರೆಯಿಂದ ಖರೀದಿ ಮಾಡಿಕೊಂಡು ಭತ್ತವನ್ನ ಬೆಳೀತದ್ರಿ. ಒಂದು ರೀತಿಯಲ್ಲಿ ನಿಮ್ಗೆ ಇಷ್ಟವಾಗಿದೆ. ಯಾವ್ಯಾವ ತಳಿಗಳನ್ನ ನೀವು ಬೆಳೆಸ್ಕೊಂತ ಬಂದಿದೆ? ತುಂಗಾ, BKB, ತನು, ಇಂಟನ್ ಇಂತ ತಳಿಗಳನ್ನ ಮಾಡ್ತಾ ಇದ್ದೇವೆ. 2 ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ತೇವೆ. ಅಂದ್ರೆ ಈ ವರ್ಷ ಭತ್ತ ಬೆಳೆದ್ರಲ್ಲಿ ನೀವು ಬಿತ್ತನೆಗೆ ಪ್ರತ್ಯೇಕವಾಗಿ ಆರಿಸ್ತಾರೆ ಅಥವಾ ಅದೇ ಕಾಳಲ್ಲೇ ಆರಿಸಿಕೊಂಡು ಹಾಕೊಳ್ತೀರಾ, ಹೇಗೆ? ಇಲ್ಲ, ನಾನು ಪ್ರತಿ ವರ್ಷ ನಮ್ಮ ಕೃಷಿ ಇಲಾಖೆಯಿಂದ ಭತ್ತನ ಕೊಂಡುಕೊಂಡು ಅಲ್ಲಿಂದ ನಾನು ಗದ್ದೆಗೆ ಉಪಯೋಗಿಸ್ತೇನೆ. ಈಗ ಈ ವರ್ಷ ಉಪಯೋಗಿಸಿಕೊಂಡ್ರಿ, ಮುಂದಿನ ವರ್ಷಕ್ಕೆ ಬಿತ್ತನೆ ಬೀಜ ಬೇಕಂದ್ರೆ ಪೈರ್ನಲ್ಲಿ ಆಯ್ಕೆ ಮಾಡ್ಕೊಳ್ತೀರಾ ಅಥವಾ ತೆನೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ, ಹೇಗೆ? ನಾನು ಕೃಷಿ ಇಲಾಖೆಯಿಂದ ಪ್ರತಿ ವರ್ಷ ಕೊಂಡುಕೊಂಡು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಬಿತ್ತನೆ ಬೀಜವನ್ನ ಇಲಾಖೆ ವತಿಯಿಂದ ಖರೀದಿ ಮಾಡಿಕೊಂಡು ಉಪಯೋಗಿಸಿಕೊಳ್ತೀರಿ, ಮತ್ತೆ 2-3 ವರ್ಷಕ್ಕೊಂದ್ಸರಿ ತಳಿಯನ್ನ ಬದಲಾವಣೆ ಮಾಡ್ಕೊಳ್ತೀರಿ? ಹೌದೌದು. ಯಾಕೆ ತಳಿಗಳನ್ನೇ ಬದಲಾವಣೆ ಮಾಡ್ತೀರಿ? ಕೆಲವೊಬ್ರು ಬಹಳ ಇಷ್ಟಪಟ್ಟು ಹೇಳಿದ್ದೆ, ನಾವು ಇಲ್ಲ ಈ ತಳಿಯನ್ನ ಬಿಟ್ರೆ ಬೇರೆ ಯಾವುದು ಹಾಕೋದಿಲ್ಲ ಅಂತ ಅನ್ಕೊಂಡು. ರಾಜಮುಡಿ, ರಾಜಭೋಗ, ಆಮೇಲೆ ಇಂಟಾನು, ಬಿಳಿಯ, ಕಜುಬಿಳಿಯ, ಹೀಗೆ ನೀವು 2 ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡ್ಕೊಂತ ಬರ್ತದಿರಿ, ಏನು ಇದರ ಹಿನ್ನೆಲೆ? ಅಂದ್ರೆ ಮೊದಲು ನಮ್ಮ ತಂದೆಯ ಕಾಲದಲ್ಲಿ ಇಲ್ಲಿ ಮನೆಗಳೆಲ್ಲ ಹುಲ್ಲಿನ ಮನೆಯಾಗಿತ್ತು, ಮತ್ತೆ ಮನೆಯಲ್ಲಿ ಸೌದೆಯಿಂದ ಬೆಂಕಿ ಮಾಡ್ತಿದ್ದು, ಅಡಿಗೆ ಮಾಡ್ತಿದ್ದು, ಅದರಲ್ಲಿ ಅಟ್ಟ ಅಂತ ಇದೆ, ಆ ಅಟ್ಟದಲ್ಲಿ ಇಡ್ತಿದ್ದು, ಅದರಲ್ಲಿ ಅದು ಸೇಫ್ ಆಗಿ ಬಹಳ ಚಂದ ಒಣಗಿ ಇರ್ತಿತ್ತು. ಇವಾಗ ಅಂತದಿಲ್ಲ, ಟೆರೆಸ್ ಮನೆಗಳು, ಹಂಚು ಮನೆಗಳು, ಸೀಟ್ ಮನೆಗಳು, ಇದರಲ್ಲಿ ಭತ್ತ ಇಟ್ಟು ಆ ಭತ್ತ ಅದರ ಹಂತವನ್ನು ಕಳ್ಕೊಳ್ತದೆ. ಅದರಿಂದ ನಾವು ಎಲ್ಲ ಇಲಾಖೆಯಿಂದ ಕೊಂಡ್ಕೊಳ್ಳಲಿಕ್ಕೆ ಆಗ್ತದೆ. ಈ ಭತ್ತಗಳು ಸರಿ ಹುಟ್ಟೋದು ಇಲ್ಲ, ಬರೀ ಊಟಕ್ಕೆ ಉಪಯೋಗಿಸಬಹುದು, ಅದನ್ನು ನಾವು ಮಾರಬಹುದು, ಬಟ್ ಬಿತ್ತನೆಗೆ ಅದು ಅಷ್ಟು ಯೋಗ್ಯ ಅಲ್ಲ. ಈಗ ಬೇರೆ ಬೇರೆ ತಳಿಗಳನ್ನ ನೀವು ಬಳಕೆ ಮಾಡ್ಕೊಳ್ತಾ ಬೆಳ್ಕೊಳ್ತಾ ಬಂದಿದ್ರಿ, ತುಂಗಾ, ಆಮೇಲೆ BKB, ಇಂಟಾನು, ತನು, ಇದೆಲ್ಲ. ಇವುಗಳನ್ನ ನಾವು ಗಮನಿಸಿದ್ರೆ ಯಾವುದು ನಿಮಗೆ ಊಟಕ್ಕೆ ಇಷ್ಟ ಅಥವಾ ಯಾವ್ದ್ರಿಂದ ಹೆಚ್ಚು ಬೆಲೆ ಸಿಗುತ್ತೆ, ಯಾವುದು ಈ ಭಾಗಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ನೋಡಿ? ಈಗ ನಾವು ಉಪಯೋಗಿಸೋದ ಈ ಹಂದಿಗಳ ಕಾಟ ಇರೋದ್ರಿಂದ ಹೈಟ್ ಬೆಳೆ ಆದ್ರೆ ಹಂದಿಗಳು ಬಂದು ಅದರೊಳಗೆ ತಿನ್ನುವಾಗ ನಮಗೆ ಅದನ್ನು ಕಂಡುಹಿಡಿಯಕ್ಕಾಗಲ್ಲ. ಶಾರ್ಟ್ ಬೆಳೆ ಆದ್ರೆ ನಾವು ಕುಡಿಯಿಂದ ನೋಡಬಹುದು, ಲೈಟ್ ಬಿಡಬಹುದು, ಕರೆಂಟ್ ಹಾಕಬಹುದು, ಈ ತರ ಎಲ್ಲ ಮಾಡಿ. ಮತ್ತೆ ಇಲ್ಲಿ ಮಳೆ ಜಾಸ್ತಿ, ಗಾಳಿ ಜಾಸ್ತಿ, ಗಾಳಿಗೆ ಬಿದ್ದು ಹೋಗೋದು, ಅದಕ್ಕೆ ಎರೆ ಮಣ್ಣು ಬರೋದು, ಇದೆಲ್ಲ ಬಹಳ ಕಷ್ಟ ಆದ್ರಿಂದ ನಾವು ಗಿಡ್ಡ ಬೆಳೆಗಳನ್ನೇ ಬೆಳೆಯಕ್ಕೆ ಹೋಗ್ತೇವೆ. ಸಂದರ್ಭ ನೋಡಿಕೊಂಡು ನಾವು ತಳಿಗಳನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅನ್ಕೊಂಡು ಹೇಳ್ತಾ ಇದ್ರಿ. BKB ಸ್ವಲ್ಪ ಎತ್ತರವಾಗಿ ಬೆಳಿತೈತಿ, ಹಂದಿಗಳು ಬಂದು ಸೇರ್ಕೊಂಡ್ರೆ ಗುರ್ಸೋದು ಗಮನಿಸೋದು ಕಷ್ಟ, ಮತ್ತೆ ನಷ್ಟನೂ ಹೆಚ್ಚಾಗಬಹುದು ಅಂತ ಹೇಳ್ತೀರಾ, ಹೇಗೆ? ಹೌದು, ಉದ್ದ ಬೆಳೆ ಬೆಳೆದ್ರೆ ಕಷ್ಟ, ತುಂಬಾ ನಷ್ಟ. ಇತ್ತೀಚೆಗೆ ಮಳೆ ಜಾಸ್ತಿ, ಅಂದ ಪ್ರಾಣಿಗಳ ಕಾಟನು ಅದನ್ನು ಎದುರಿಸಕ್ಕಾಗೋದಿಲ್ಲ. ಅದೊಂದ ಗಿಡ್ಡ ಬೆಳೆಗಳನ್ನೇ ಬೆಳೆಸೋದು ಒಳ್ಳೇದು, ಇಳುವರಿ ಗಿಡ್ಡ ಬೆಳೆಯಲ್ಲೇ ಸಿಕ್ಕೋದು. ನೀವೆಲ್ಲ ಸಾಮಾನ್ಯವಾಗಿ 1 ಎಕರೆ ಭತ್ತದ ಬೆಳೆಯಿಂದ ಎಷ್ಟು ಇಳುವರಿ ತೆಗೆದುಕೊಳ್ತದ್ರಿ? ನಾವು 1 ಎಕರೆಗೆ 20-30 ಬಟ್ಟಿ ಭತ್ತ ಬಟ್ಟಿ ಲೆಕ್ಕದಲ್ಲಿ ಬರ್ತದೆ, ಒಳ್ಳೆ ಇಳುವರಿ ಅದು ಈ ಊರಿಗೆ. ಇದಕ್ಕೆ ಪೂರಕವಾಗಿ ಕೆಲಸಗಳನ್ನ ಮಾಡಬೇಕು. ಒಂದು ಸಗಣಿ ಗೊಬ್ಬರ ಹಾಕೋದು, ಇನ್ನು ರಾಸಾಯನಿಕ ಗೊಬ್ಬರಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ತೀರಿ, ಹೇಗೆ? ರಾಸಾಯನಿಕ ಸ್ವಲ್ಪ ಯೂಸ್ ಮಾಡ್ತೇವೆ, ಸ್ವಲ್ಪ ಒಳ್ಳೆ ಗೊಬ್ಬರ ಅಂದ್ರೆ ಸೊಪ್ಪಲನ್ನ ಇಳುವರಿ ಬರುವಕ್ಕೆ ಸ್ವಲ್ಪ ಮೊದಲು ಹಾಕ್ತೇವೆ. ಇನ್ನು ಹಸಿರೆಲೆ ಗೊಬ್ಬರ, ಬೇರೆ ಸೊಪ್ಪುಗಳನ್ನು ಕೆಸರು ಮಡಿ ಮಾಡುವಾಗ ಹಾಕೊಳ್ತೀರಾ, ಹೇಗೆ? ಹಸಿರೆಲೆ ಹಾಕ್ಬಹುದು, ಅಂದ್ರೆ ಈಗ ಎಲ್ಲ ತೋಟ ಇರೋದ್ರಿಂದ ತೋಟಕ್ಕೆ ಅದು ಹಸಿರೆಲೆ ಬೇಕಾಗ್ತದೆ, ಮತ್ತೆ ಎಕ್ಸ್ಟ್ರಾ ಜಾಗ ಇದ್ರೆ ಅದೊಂದು ಹಸಿರೆಲೆ ತಂದು ಯೂಸ್ ಮಾಡಬಹುದು. ಭತ್ತ 2 ಎಕರೆಯಲ್ಲಿ ಹಾಲಿ ಬೆಳೀತಾ ಇದ್ರಿ, ಹಿಂದೆಲ್ಲ 3-5 ಎಕರೆ ಪ್ರದೇಶದಲ್ಲಿ ಹಾಕೊಳ್ತಾ ಇದ್ರಿ. 2 ಎಕರೆಯಲ್ಲಿ ಬೆಳೆದದನ್ನ ನೀವು ಉಪಯೋಗಿಸಿಕೊಂಡು ಬೇರೆಯವರಿಗೆ ಕೊಟ್ಟು ಮಾರಾಟ ಮಾಡ್ತಿರೇನಲ್ವಾ? ಮಾರಾಟ ಮಾಡೋದಿಲ್ಲ, ಎಲ್ಲ ನಮ್ಮ ತೋಟದ ಕೆಲಸದವರಿಗೆ ಕೊಡಬೇಕಾಗ್ತದೆ, ಅದರಿಂದ ನಮಗೆ ಸಂಬಳದಲ್ಲಿ ಸ್ವಲ್ಪ ಅನುಕೂಲ ಆಗ್ತದೆ. ತೋಟದ ಕೆಲಸಗಾರರು ಎಷ್ಟು ಜನ ಇದ್ದಾರೆ? 5-6 ಜನರು ಕೆಲಸದವರು ಇದ್ದಾರೆ, ಅವರು ಡೈಲಿ ಕೆಲಸ, ಅವರಿಗೆ ನಾವು ಮಂತ್ಲಿ ಅಕ್ಕಿ ಕೊಡಬೇಕು, ಕೆಲಸ ನಡೀತದೆ. ಈ ಕಡೆ ಪಡಿತರ ಅಂಗಡಿಗಳಲ್ಲಿ ಪುಕ್ಕಟೆಯಾಗಿ ಸಿಗೋದಿದೆ, ಕಡಿಮೆ ಬೆಲೆಯಲ್ಲಿ ಸಿಗೋದಿದೆ. ನಿಮ್ಮ ಅಕ್ಕಿಯನ್ನ ಕೆಲಸಗಾರರು ಇಷ್ಟಪಟ್ಟು ತಗೊಳ್ತಾರೆ ಅಥವಾ ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ? ಅಲ್ಲ, ನಮಗೆ ಕೆಲಸದವರು ಹೊರ ಊರುಗಳಿಂದ ಬಂದಿದ್ದರಿಂದ ಅವರ ಊರಲ್ಲಿ ಅವರ ಕುಟುಂಬದವರು ಇರ್ತಾರೆ, ಅವರ ಪಡಿತರನ್ನು ಉಪಯೋಗಿಸ್ತಾರೆ. ಇಲ್ಲಿ ಬಂದ್ರೆ ಅವರ ಅಕ್ಕಿ ತರೋದಿಲ್ಲ, ಇಲ್ಲಿ ನಾವೇ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತದೆ. ಹೊರಗಡೆ ಜಿಲ್ಲೆಯವರು ಇಲ್ಲಿ ಬಂದು ಪಡಿತರ ಸಾಮಗ್ರಿಗಳನ್ನ ತೆಗೆದುಕೊಳ್ಳೋದು ಕಷ್ಟ, ಮತ್ತೆ ಚೀಟಿನೂ ಬೇಕು, ಇನ್ನು ಬೇರೆ ಬೇರೆ ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡು ಅವರು ನಿಮ್ಮ ಮೇಲೆ ಅವಲಂಬನೆ ಆಗಿದ್ರೆ ನೀವು ಆರಾಮಾಗಿ ಅವರಿಗೆ ಕೊಟ್ಟು ಒಂದು ರೀತಿಯಲ್ಲಿ ಸಹಾಯ ಮಾಡ್ತೀರಿ. ಏನ್ ಬೆಲೆಯಲ್ಲಿ ಅಕ್ಕಿಯನ್ನ ಅವರಿಗೆ ಕೊಡಬಹುದು ಅಥವಾ ಏನ್ ಬೆಲೆಯನ್ನ ನಿಗದಿಪಡಿಸಿಕೊಳ್ತೀರಿ? ಕೆಜಿಗೆ 20 ರೂಪಾಯಿಯಲ್ಲಿ ನಾವು ಅವರ ಸಂಬಳಕ್ಕೆ ಲೆಕ್ಕ ಹಾಕ್ತೇವೆ. ಒಳ್ಳೇದೇ ನೋಡಿ, ದಿನನಿತ್ಯ ಎಷ್ಟೋ ಜನ ಅಕ್ಕಿಯನ್ನು ಉಪಯೋಗಿಸಿಕೊಳ್ತಾರೆ, ಇಡ್ಲಿ, ದೋಸೆ, ಆಮೇಲೆ ಪುಳಿಯೋಗರೆ, ಚಿತ್ರಾನ್ನ, ಅನ್ನ, ಹೀಗೆ ಅನ್ನ ಪ್ರತಿನಿತ್ಯ ಬಳಸದೇ ಇರೋರು ಅಪರೂಪ ಅಂದ್ರೆ ಅಪರೂಪ. ಕೊಡಗಿನಲ್ಲಂತೂ ಭತ್ತ ಬೆಳೆಯುವ ಈ ಪ್ರದೇಶದಲ್ಲಿ ಅಕ್ಕಿಯನ್ನ ತುಂಬಾ ಜನ ದಿನನಿತ್ಯದ ಆಹಾರಕ್ಕೆ ಉಪಯೋಗಿಸಿಕೊಳ್ತಾರೆ. ಅದು ಇಲ್ಲದ ಹೋದ್ರೆ ಅವತ್ತಿನ ಊಟ ಅಸಂಪೂರ್ಣ ಅನ್ನೋ ರೀತಿಯಲ್ಲಿ ಮಾತಾಡುತ್ತಿದೆ. ನೀವೆಲ್ಲ ಬಹಳ ಇಷ್ಟಪಟ್ಟು ಬಳಸುವ ಭತ್ತದ ತಳಿ ಯಾವುದು? ಅಡಿಗೆಗೆ ಅಥವಾ ಆಹಾರಕ್ಕೆ ಮತ್ತೆ ಇತರರಿಗೆ ಯಾವುದನ್ನ ಶಿಫಾರಸು ಮಾಡ್ತೀರಿ ನಿಮ್ಮ ಅನುಭವದ ಪ್ರಕಾರ? ಇಂಟನ್ ಬಾರಿ ಒಳ್ಳೇದು, ಬೆಳೆಯುವ ಬೆಳೆಗಳು ಎಲ್ಲ ಒಳ್ಳೇದು, ಅಂತೂ ಇಂಟನ್ ಬಾರಿ ಒಳ್ಳೇದು ಅಂತ ಆಗ್ತದೆ ನನಗೆ. ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ತೀರಿ? ಈಗ ಸಗಣಿ ಗೊಬ್ಬರ ಹೇಳಿದ್ರಿ, ಒಂದು ಲಾರಿ ಲೋಡ್ ಅನ್ನ 2 ಎಕರೆ ಪ್ರದೇಶಕ್ಕೆ ಹಾಕೊಳ್ತೀರಿ, ಉಳಿದಂತೆ ರಾಸಾಯನಿಕ ಗೊಬ್ಬರ 1 ಎಕರೆ 3 ಬ್ಯಾಗ್ನಾಗೆ ಹಾಕಬಹುದು. 3 ಬ್ಯಾಗ್ ಸುಪಲ ಅಥವಾ DAP ಹಾಕಿದ್ರೆ ಸಾಕಾಗ್ತದೆ. ಮೇಲ್ಗೊಬ್ಬರವಾಗಿ ಏನಾದ್ರೂ ಯೂರಿಯಾ ಕೊಡೋದು ಅಥವಾ ಇನ್ನು ಬೇರೆ ಕೊಡ್ತೀರಾ ಅಥವಾ ಸುಫಲನೇ ಮೇಲ್ಗೊಬ್ಬರ ಕೊಡ್ತೀರಾ? ಹೇಗೆ, ಒಂದ್ ಸಾರಿ ಕೊಟ್ಬಿಡ್ತೀರಾ ಅಥವಾ 2 ಸಾರಿ 3 ಸಾರಿ ಕೊಡ್ತೀರಾ? ನಾನು 1 ಸಾರಿ ಕೊಡ್ತೇನೆ, ಅದಕ್ಕಿಂತ ಮೊದಲು ನಾಟಿ ಮಾಡುವಾಗ ವಿಜಯ ಗ್ರೂಮಿನ್ ಕೆಲವೊಂದು ಗೊಬ್ಬರ ಇದೆ, ಅದನ್ನು ಕೊಡ್ತೇನೆ. ಇಲ್ಲೆಲ್ಲ ಬೆಳೆಗೆ ಬೆಂಕಿ ರೋಗ ಬರೋದು ಅಥವಾ ಇನ್ನು ಬೇರೆ ಕಾಯಿಲೆಗಳು ಬರೋದು ಕಾಣಿಸ್ಕೊಳ್ಳುತ್ತಾ ಅಥವಾ ಏನಾದರೂ ಸಿಂಪಡಣೆ ಮಾಡ್ತೀರಾ? ಹೇಗೆ ರೋಗ ಬರೋದಂತೂ ಸಾಮಾನ್ಯ, ಅದನ್ನು ನಾನು ಡಿಪಾರ್ಟ್ಮೆಂಟ್ಗೆ ಹೋಗಿ ಇಲಾಖೆಯವರು ಬಂದು ಅದನ್ನು ನೋಡಿ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಾರೆ, ಅದನ್ನು ನಾನು ಉಪಯೋಗಿಸ್ತೇನೆ. ಕೃಷಿ ಇಲಾಖೆಯ ಸಂಪರ್ಕ ಇದೆ, ಬಿತ್ತನೆ ಬೀಜವನ್ನು ಪಡ್ಕೊಳ್ತೀರಿ, ಹಾಗೆ ಔಷಧಿಗಳನ್ನು ಗೊಬ್ಬರಗಳನ್ನು ಪಡ್ಕೊಳ್ಳಿಕ್ಕೂ ಅನುಕೂಲ ಆಗಿದೆ ಅಲ್ವಾ? ಹೌದು, ಖಂಡಿತವಾಗಿ ಇಲಾಖೆಯಿಂದ ಒಳ್ಳೇದಾಗ್ತದೆ. ನೀವೆಲ್ಲ ಈಗ ಮದುವೆ ಗ್ರಾಮಕ್ಕೆ ಒಳಪಡೋರು, ಎಲ್ಲಿ ಬಿತ್ತನೆ ಬೀಜವನ್ನು ತಗೊಂಡ್ಬರ್ತೀರಿ ಅಥವಾ ಎಲ್ಲಿ ಗೊಬ್ಬರ ತಗೊಂಡ್ಬರ್ತೀರಿ? ಮಡಿಕೇರಿಯಿಂದ ತಗೊಂಡ್ಬಿಡ್ತೇವೆ, ಗೊಬ್ಬರ ಮಾತ್ರ ನಮ್ದು VSN ಇದೆ, VSN ಅಂತ ಕೊಂಡ್ಕೊಳ್ತೇವೆ. ಈಗ 3-4 ವರ್ಷಗಳಿಂದ ರಾಸಾಯನಿಕ ಗೊಬ್ಬರಕ್ಕೆ ಅಂತಹ ಕೊರತೆ ಆಗಿರ್ಲಿಕ್ಕಿಲ್ಲ ಅಲ್ವಾ? ಆಗಿಲ್ಲ, ಯಾವುದೇ ಕಾರಣಕ್ಕೂ ಆಗಿಲ್ಲ. ಭತ್ತವನ್ನ ನೀವು ಉಪಯೋಗಿಸಿಕೊಂಡು ಕಾರ್ಮಿಕರಿಗೆ ಕೊಟ್ಟು ಮತ್ತೆ ನೆಂಟರಿಗೆ ಆತ್ಮೀಯರಿಗೆ ವಿತರಣೆ ಮಾಡಿ ಹುಲ್ಲನ್ನ ಏನ್ ಮಾಡ್ತೀರಿ? ಹುಲ್ಲನ್ನು ನಾವು ಯಾರಿಗೆ ಬೇಕೋ ಅವರಿಗೆ ಕೊಡ್ತೇವೆ, ಯಾರು ಒಳ್ಳೆ ಪ್ರೈಸ್ ಕೊಡ್ತಾರೆ ಅವರಿಗೆ ಕೊಡ್ತೇವೆ ನಾವು. ಈಗ ಹೋದ ವರ್ಷ ಆಚೆ ವರ್ಷ ಪರಿಸ್ಥಿತಿ ನೋಡ್ಕೊಂಡ್ರೆ ಯಾವ ಬೆಲೆಗೆ ಹುಲ್ಲು ಮಾರಾಟ ಆಗಿದೆ? 8 ರೂಪಾಯಿಂದ 10 ರೂಪಾಯಿವರೆಗೆ ಬೆಲೆ ಮಾರಾಟ ಆಗಿದೆ ಒಂದು ಕಂತೆ ತೆಗೆದುಕೊಳ್ಳುತ್ತೇವೆ ನಾವು. ಒಂದು ಕಂತೆದು ಎಷ್ಟು ತೂಕ ಆಗಬಹುದು? ಒಂದು ಕಂತೆದು 4-5 ಕೆಜಿ ಒಳಗೆ ಇರಬಹುದು. ನಿಮ್ಮಲ್ಲಿರುವ ಭತ್ತದ ಹುಲ್ಲು ಎಲ್ಲದೂ ಮಾರಾಟ ಆಗುತ್ತಾ? ಹೇಗೆ? ಖಂಡಿತ ಮಾರಾಟ ಆಗ್ತದೆ, ಬೆಳೆ ಕಟಾವಿಗೆ ಬಂದಾಗೆ ವ್ಯಾಪಾರಸ್ಥರು ಬರ್ತಾರೆ, ಜನ ಸಾಕೋರು ಬರ್ತಾರೆ, ಕೇರಳ ಸೈಡ್ ಇಂದ ಅಥವಾ ಮ್ಯಾಂಗ್ಳೂರ್ ಸೈಡ್ ಇಂದ ಪುತ್ತೂರ್ ಸೈಡ್ ಇಂದ ಬರ್ತಾರೆ, ಅವ್ರು ಕೊಂಡ್ಕೊಂಡು ಹೋಗ್ತಾರೆ. ಒಟ್ಟಾರೆ ಭತ್ತ ಬೆಳೆಯುವ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಖರ್ಚುಗಳು ಮತ್ತೆ ಕೈಗೆ ಉಳಿಯುವ ದುಡ್ಡು ಹೇಗಿದೆ ಅಂತ ಹೇಳ್ತೀರಿ? ಅಂದ್ರೆ ನಮಗೆ ಸರ್ಕಾರದಿಂದ ಸಿಕ್ಕುವ ಸೌಲಭ್ಯ ಇಲ್ಲ, ನಾವು ದೊಡ್ಡ ಹಿಡುವಳಿದಾರರಾದ್ರಿಂದ ಅದೇ ಟೈಮ್ಗೆ ನಮಗೆ ಕೊಂಡ್ಕೊಳ್ಳಕ್ ಆಗೋದಿಲ್ಲ. ಈಗ ಈ ವರ್ಷ ವಿಪರೀತ ಮಳೆ, ನಮಗೆ ನಮ್ಮ ಕಾಫಿ ಹೇಗಿರ್ತದೋ ನಮಗೆ ಸಾಕಾಗ್ತದೋ ಅದನ್ನು ನೋಡಿಕೊಳ್ಳೋದು ಕಷ್ಟ ಆಗ್ತದೆ. ಇದು ಇದ್ರೆ ಬೆಳೆ ಯಾವತ್ತು ಬೇಕಾದ್ರೂ ನಾವು ಅದನ್ನು ಉಪಯೋಗಿಸಬಹುದು, ನಮ್ದೇ ಆದ್ರಿಂದ ಖರ್ಚು ಲೆಕ್ಕ ಗೊತ್ತಾಗೋಲ್ಲ. ನಾವು ಈ ಬೆಳೆ ಬೆಳೆದೆ ಹೋಗಿದ್ರೆ ನಾವು ಇವತ್ತು ಬೆಳೆದ ಕಾಫಿ ದುಡ್ಡು ಊಟಕ್ಕೆ ನಮ್ಮ ಖರ್ಚೇ ಸಾಕಾಗ್ತದೆ. 2 ಎಕರೆಯಲ್ಲಿ ನೀವು ಬಳಸುವ ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಆಳು ಕಾಳಿಂದು ಮತ್ತು ಬಿತ್ತನೆ ಬೀಜ ಕಟಾವು ಇದನ್ನೆಲ್ಲದೂ ನೋಡಿದ್ರೆ ಎಷ್ಟು ವೆಚ್ಚ ಆಗಬಹುದು ಅಂತ ನೀವು ಒಂದು ಅಂದಾಜು ಖರ್ಚು ವೆಚ್ಚವನ್ನ ಗಮನಿಸಿರಬೇಕು, ಲೆಕ್ಕ ಹಾಕಿರ್ಬೇಕಲ್ವಾ? ಎಲ್ಲ ಲೆಕ್ಕ ಹಾಕಿದ್ರು ಟೋಟಲ್ ಆಗಿ ನಷ್ಟನೇ, ಆದ್ರೆ ಪರವಾಗಿಲ್ಲ, ಆಗ್ಬಹುದು, ಅಲ್ಲಲ್ಲಿ ಮೇಂಟೈನ್ ಮಾಡಬಹುದು. ಕೆಲವೊಂದ್ಸರಿ ನಷ್ಟ ಆದ್ರೂ ಚಿಂತೆ ಇಲ್ಲ, ನಮ್ಮಲ್ಲೇ ಇರೋದ್ರಿಂದ ನಮಗೆ ಅಲ್ಪ ಸ್ವಲ್ಪ ನಷ್ಟ ಆದ್ರೂ ಅದು ದೊಡ್ಡ ಚಿಂತೆ ಒಳಗಾಗಲ್ಲ. ಒಳ್ಳೆ ಮಾತು. ಕೆಲವೊಬ್ಬರಂತೂ ಹೇಳ್ತಾರೆ ಉಳಿದೇ ಇದ್ರೂ ತೊಂದ್ರೆ ಇಲ್ಲ, ಭೂಮಿ ಬಳಕೆ ಆಗುತ್ತಲ್ಲ, ಭೂಮಿ ಹಾಳ್ಬಿಟ್ಟು ನಾವು ನೋಡೋದೇನಿದೆ, ಸಂತೋಷ ಏನಿದೆ, ಅಲ್ಲಿ ಕೆಲಸ ಮಾಡಿ ಪೈರ್ಚನ ಬಂದು ಒಂದು 3-4 ತಿಂಗಳ ಕಾಲ ಆ ಭೂಮಿಯನ್ನು ನೋಡಿದ್ರೆ ಆನಂದ ಅನ್ಸುತ್ತೆ, ಮತ್ತು ಪೈರು ಕಟಾವು ಮಾಡುವಾಗ, ಬಳಸುವಾಗ, ಮಾರಾಟ ಮಾಡುವಾಗ ಒಂದು ರೀತಿಯ ಸಂತೋಷ. ಕೆಲವೊಂದ್ಸಾರಿ ಉಳಿತದೆ, ಕೆಲವೊಂದ್ಸಾರಿ ಉಳಿಲಿಕ್ಕಿಲ್ಲ, ಅದೆಲ್ಲ ತೀರಾ ಲೆಕ್ಕ ಇಡ್ಲಿಕ್ಕೆ ಹೋಗಿಲ್ಲ ನೀವಲ್ವಾ? ಹೌದು, ಯಾಕೆಂದ್ರೆ ನನಗೆ 4 ಜನರು ಅಕ್ಕ ತಂಗಿಯರು, ಅವರೆಲ್ಲ ವ್ಯವಸಾಯದವರು, ಅವರೆಲ್ಲ ಗದ್ದೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವ್ರು ಬಂದು ಕೇಳ್ತಾರೆ ಇದೇನು ಅಣ್ಣ ಈ ತರ ಬಿಟ್ಟಿದ್ಯಾ, ಇದು ಕಾಡ ಗದ್ದೆ ಅಂತ. ಆಗ ನಮಗೆ ಸ್ವಲ್ಪ ಮುಜುಗರ ಆಗ್ತದೆ. ಅದರಿಂದ ನಮ್ಮ ಅಕ್ಕ ತಂಗಿಯರಿಗೆ ಸಹ ನಮ್ಮ ಅಣ್ಣ ಭೂಮಿ ಮಾಡ್ತಾನೆ, ಬೆಳೆ ಬೆಳೀತಾನೆ, ಚೆನ್ನಾಗಿದ್ದಾನೆ ಕೇಳುವ ಲೆಕ್ಕಾಚಾರ ಬರ್ತದೆ. ಅದರಿಂದ ನಾವು ಭೂಮಿಯನ್ನು ಮಾಡೋದು ಬಹಳ ಉತ್ತಮ. ನಿಜ, ನಾವು ಸ್ವಂತಾಗಿ ಒಂಥರ ಆನಂದ ಪಡಿಲಿಕ್ಕೆ ಮತ್ತೆ ಬೇರೆಯವರು ಹಿಂಗ್ ಮಾತಾಡ್ತಾರನ್ನೋ ಒಂದು ವಿಚಾರದಲ್ಲಿನ ಮುಜುಗರವನ್ನು ಅನುಭವಿಸ್ದಂಗೆ ಭತ್ತದ ಜಮೀನುಗಳನ್ನ ನಿಭಾಯಿಸಿಕೊಂಡು ಹೋಗೋದು ಒಳ್ಳೇದೆ. ಭತ್ತ ಬೆಳೆದ ಬಳಿಕ ತರಕಾರಿಗಳನ್ನ ಸಾಗುವಳಿ ಮಾಡ್ತೀರಾ ಹೇಗೆ? ಮೊದಲು ನಾನು 2 ಎಕರೆಯಲ್ಲಿ ತರಕಾರಿ ಮಾಡ್ತಿದ್ದೆ. ಇವಾಗ ನಮಗೆ ಲೇಬರ್ಸ್ ಪ್ರಾಬ್ಲಮ್ ಆದ್ರಿಂದ ತರಕಾರಿ ನಮಗೆ ಖರ್ಚು ಇರೋದು ಮಾಡ್ತೇವೆ. ನಮಗೆ ಎಷ್ಟು ಬೇಕೋ ಅದೆಲ್ಲ ನಾವು ಮಾಡ್ತೇವೆ. ಭತ್ತದ ಕಟಾವಿನ ನಂತರ ಬೇಸಿಗೆ ಹಂಗಾಮಿನಲ್ಲಿ ಅಲ್ವಾ? ಕಟಾವು ನಂತರ ನಾವು ಸೌತೆ, ಬೆಳ್ಳರಿ, ಮೆಣಸು, ಬದನೆ, ಟೊಮೆಟೊ ಮತ್ತೆ ಕುಂಬಳಕಾಯಿಗಳು, ಸೊರೆಕಾಯಿಗಳು ಇಂಥದೆಲ್ಲ ಬೆಳಿತೇವೆ. ನಮಗೆ ಖರ್ಚು ಇರೋದು, ಮಿಕ್ಕಿದ್ರೆ ನಮ್ಮ ಮಕ್ಕಳು ಮತ್ತೆ ನಮ್ಮ ರಿಲೇಷನ್ಸ್ ಯಾರಲ್ಲಿದ್ದಾರೆ ಅವರಿಗೆಲ್ಲ ಕೊಡ್ತೇವೆ. ಜೀವನದಲ್ಲಿ ಹೇಳ್ತಾರೆ ಎಲ್ಲದನ್ನು ಉಳಿಸಬಾರದು, ಎಲ್ಲದನ್ನು ಕಳ್ಕೊಳ್ಬಾರದು ಅಂತ. ಹೆಚ್ಚು ಉಳಿಸಿದಷ್ಟು ಸಮಸ್ಯೆ, ಹೆಚ್ಚು ಗಳಿಸಿದಷ್ಟು ಅಥವಾ ಹೆಚ್ಚು ಖರ್ಚು ಮಾಡಿದಷ್ಟು ಅದು ಸಮಸ್ಯೆನೆ. ಒಂದು ಹಿತಮಿತದಲ್ಲಿ ಜೀವನ ಮಾಡಿದಷ್ಟು ಒಳ್ಳೇದೆ. ಕಡೆಗೆ ಹೊರದಾಯಕ ಅಲ್ಲ, ಸ್ವಲ್ಪ ಉಳಿತತೆ, ಜೀವನ ಮಾಡಬಹುದು, ಜೀವನವನ್ನ ಸೊಗಸಾಗಿ ನಡೆಸಿಕೊಂಡು ಹೋಗ್ಬೋದು ಅನ್ನೋ ಒಂದು ಆಲೋಚನೆಯಲ್ಲಿ ಇವತ್ತು ಎಷ್ಟೋ ಜನ ಹಳ್ಳಿಗಳಲ್ಲಿದ್ದಾರೆ, ಕೃಷಿಯನ್ನ ಮಾಡ್ಕೊಂತ ಹೋಗಿದ್ದಾರೆ. ತುಂಬಾ ಲೆಕ್ಕಾಚಾರ ಮಾಡ್ಕೊಂಡು ಕೃಷಿಯಲ್ಲಿ ಇರೋದು ಕಷ್ಟವೇ. ಅದಕ್ಕೆ ಹೇಳ್ತಾರೆ, ಲೆಕ್ಕ ಇಟ್ಟು ಕೃಷಿಕ ಕೆಟ್ಟ, ಲೆಕ್ಕ ಹಿಡಿದ್ರನ್ನ ವ್ಯಾಪಾರಿ ಕೆಟ್ಟ ಅಂತ ಅನ್ಕೊಂಡು ಅತಿಯಾಗಿ ನಾವು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಹೋದಷ್ಟು ಬೇಸಾಯ ಪ್ರಯೋಜನ ಆಗ್ಲಿಕ್ಕಿಲ್ಲ ಅನ್ನೋ ಒಂದು ಆಲೋಚನೆ ಬಂದ್ಬಿಟ್ಟು ಎಷ್ಟೋ ಜನ ಊರು ಅಥವಾ ಹಳ್ಳಿಯನ್ನ ಖಾಲಿ ಮಾಡ್ಕೊಂಡು ಹೋಗೋದಿದೆ ಅನ್ಕೊಂಡು ಮಾತಾಡೋದಿದೆ. ಹೇಗನ್ಸುತ್ತೆ, ನೀವು ಪದವಿ ಮಾಡಿಕೊಂಡು ಈ ಕಡೆಗೆ ಕೃಷಿಗೆ ಬಂದ ಈ ಒಂದು ಹಿನ್ನೆಲೆಯಲ್ಲಿ ಸುಮಾರು 40-50 ವರ್ಷಗಳ ಒಂದು ಅನುಭವವನ್ನ ಗಮನಿಸಿಕೊಂಡಾಗ ಒಟ್ಟಾರೆ ಕೃಷಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಜಮೀನ್ ಒಂದು 8-10 ಎಕರೆ ಹೊಂದಿರೋನಿದ್ರೆ, ಒಂದು ಮನೆಯಲ್ಲಿ 2-3 ಜನ ಅಣ್ಣ ತಮ್ಮದರಿದ್ರೆ ಒಬ್ಬ ಕೃಷಿಕನಾಗಿ ಇರೋದು ಬಹಳ ಉತ್ತಮ. ಅವನಿಗೆ ಯಾರ ಸಂಘವನ್ನು ಕೇಳಬೇಕು ಅಂತಿಲ್ಲ, ಯಾರ ಹಣವನ್ನು ಕೇಳಬೇಕಿತ್ತಿಲ್ಲ, ನೀನು ಕೊಡಪ್ಪ ಇನ್ನೊಬ್ಬನ ಕೈಯಿಂದ ಕೇಳಬೇಕಾ ಇಲ್ಲ. ಅವಂದೇ ಸ್ವಂತ ಇದ್ರೆ ಬಹಳ ಉತ್ತಮ, ಆರಾಮ ಜೀವನ ನಡೆಸ್ತಾನೆ. ಪ್ರತಿನಿತ್ಯ ಚಟುವಟಿಕೆಯಿಂದ ತುಂಬಾ ಯಾರ ಹಂಗಿನಲ್ಲೂ ಇಲ್ದಲನೆ ಪರರಿಗೂ ಉಪಕಾರ ಮಾಡುವ ಕಸ ಬಂದ್ರೆ ಕೃಷಿ. ದುಡ್ಡು ಕಾಣಬಹುದು, ಕಳ್ಕೊಳ್ಬಹುದು, ಆದ್ರೆ ಜೀವನ ಮಾಡ್ಲಿಕ್ಕೇನು ಸಮಸ್ಯೆ ಇಲ್ಲ. ಹಾಗಾಗಿ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ತುಂಬಾ ಜನ ರೈತರು ನೆಲದ ಕೆಲಸವನ್ನ ಮಾಡ್ಕೊಂತ ಹೋಗ್ತಿದ್ರೆ, ಕೃಷಿಯನ್ನ ಬಿಟ್ಟು ಪಟ್ಟಣಕ್ಕೆ ಸೇರಿಲ್ಲ ಅಥವಾ ಇನ್ನೆಲ್ಲ ಹೋಗಿಲ್ಲ. ಖುಷಿ ಅನಿಸ್ತು ಬಸಪ್ಪನವ್ರೆ, ಭತ್ತವನ್ನ ಬೆಳೀತಾ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ತುಂಬಾ ಲೆಕ್ಕಾಚಾರದಲ್ಲಿ ತಾವು ಸಾಗಿರೋದನ್ನ ಹೇಳಿಲ್ಲ, ಲೆಕ್ಕಾಚಾರದ ಬಗ್ಗೆ ನಿಮಗೆ ಅಷ್ಟೊಂದು ಆಸಕ್ತಿನೂ ಇಲ್ಲ, ಆದರೆ ಬದುಕಿನ ಬಗ್ಗೆ ಒಳ್ಳೆ ಮಮತೆ ಇದೆ, ಪ್ರೀತಿ ಇದೆ. ಮಣ್ಣಿನ ಈ ಒಂದು ಕಾಯಕದಲ್ಲಿ ತೊಡಸ್ಕೊಂಡಿರೋರು ಎಷ್ಟೋ ಜನ ದುಡ್ಡು ಮಾಡದೇ ಇದ್ರೂ ಸಂತೋಷವಾಗಿದ್ದಾರೆ, ಸಮಾಧಾನವಾಗಿ ಜೀವನ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭತ್ತದ ಬೇಸಾಯಕ್ಕೆ ಸಂಬಂಧಿಸಿದಂತೆ ಅನುಭವಗಳನ್ನು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಮದೆ ಗ್ರಾಮದ ಕೊಲ್ಯದ ಎಸ್ ಬಸಪ್ಪ ಅವರ ಭತ್ತದ ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 8080890359. 8080890359. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು, ನೆಲದಲೆ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ. ಚಿಂತೆ ಎಲ್ಲ ಸುಳಿ ಸುಳಿ ತುಡಿದ ಕೈಗೆ ಕಡಗ ಹಾಕೋ ಭೂಮಿ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಯಿಂದ 16,400 ರೂಪಾಯಿ, ಅರೇಬಿಕಾ ಚೆರಿ 8,850 ರಿಂದ 9,000 ರೂಪಾಯಿ, ರೋಬೇಸ್ಟಾ ಪಾರ್ಚ್ಮೆಂಟ್ 9,700 ರಿಂದ 10,000 ರೂಪಾಯಿ, ರೋಬೇಸ್ಟಾ ಚೆರಿ 4,700 ರೂಪಾಯಿಯಿಂದ 4,900 ರೂಪಾಯಿ, ಅಡಿಕೆ ಧಾರಣೆ ಹಳೆ ಅಡಿಕೆ ಕ್ವಿಂಟಲ್ಗೆ 50,000 ರೂಪಾಯಿಯಿಂದ 56,000 ರೂಪಾಯಿವರೆಗೆ, ಹೊಸ ಅಡಿಕೆ ಕ್ವಿಂಟಲ್ಗೆ 38,000 ರೂಪಾಯಿಯಿಂದ 47,000 ರೂಪಾಯಿವರೆಗೆ, ಏಲಕ್ಕಿ ಧಾರಣೆ 1 ಕೆಜಿಗೆ 450 ರಿಂದ 650 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 475 ರಿಂದ 495 ರೂಪಾಯಿ, ಶುಂಠಿ ಧಾರಣೆ ಕ್ವಿಂಟಲ್ಗೆ 3,300 ರೂಪಾಯಿಯಿಂದ 3,500 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪೇಟೆ ಧಾರಣೆ ಕೇಳಿದಿರಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಆಧುನಿಕತೆಯಿಂದ ಸೃಷ್ಟಿಯಾಗಿರುವ ಸಮಸ್ಯೆಗಳು. ಈ ಕುರಿತು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಡಾಕ್ಟರ್ ಜಿಎಂ ದೇವಗಿರಿ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆ, ಇಂದು ರಾತ್ರಿ 9 ಗಂಟೆಗೆ ಕೇಳಲಿದ್ದೀರಿ ಸ್ಮೃತಿ ಸಿಂಚನ ಸರಣಿ ಕಾರ್ಯಕ್ರಮ. ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರಣ ಪ್ರಸಂಗಗಳನ್ನು ಆಧರಿಸಿದ ನುಡಿಚಿತ್ರ ಕೇಳಿ ಇಂದು ರಾತ್ರಿ 9:05. ನಾಳೆ ಸಂಜೆ 5 ಗಂಟೆಗೆ ಕೊಡವ ಸಿರಿಯಲ್ಲಿ ಜನಾಂಗತ್ರ ನಲ್ಲಾಮೇಕ್ ಆದ್ಯ ಮೊಟ್ಟು, ಈ ವಿಷಯವಾಗಿ ಭಾಷಣ ಕೆಂಚಂಗಡ ರೋಷನ್ ನಾಣಯ್ಯ ಅವರಿಂದ. ಬಳಿಕ ವಯ್ಯಪಾಟು ಮೇಚಂಡ ಬಾಬು ಚಿಟ್ಟಪ್ಪ ಮತ್ತು ಸಂಗಡಿಗರಿಂದ ಕೇಳಿ ನಾಳೆ ಸಂಜೆ 5 ಗಂಟೆಗೆ ಕೊಡವ ಸಿರಿಯಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ರಾಜ್ಯ ಚುನಾವಣಾ ಆಯೋಗ ಎಲ್ಲ ಮತದಾರರ ಗುರುತಿನ ಚೀಟಿ ಸಂಖ್ಯೆಗೆ ಆಧಾರ್ ಸಂಖ್ಯೆಯನ್ನು ಜೋಡಿಸುವ ಕಾರ್ಯಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದು, ಆ ನಿಟ್ಟಲ್ಲಿ ಮತದಾರರು ಚುನಾವಣಾ ಗುರುತಿನ ಚೀಟಿ ಮತ್ತೆ ಆಧಾರ್ ಕಾರ್ಡ್ನ ಪ್ರತಿನ ತಮ್ಮ ವ್ಯಕ್ತಿನ ನ್ಯಾಯಬೆಲೆ ಅಂಗಡಿಗೆ ಕೊಟ್ಟರೆ ಜೋಡಣೆ ಮಾಡಲಾದಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನ ಜಂಟಿ ನಿರ್ದೇಶಕರಾದ ಕುಮುದಾವು ತಿಳಿಸಿದರು. ಮಡಿಕೇರಿ ತಾಲೂಕು ಕಚೇರಿ ಸಭಾಪಡೆಯಲ್ಲಿ ಇಂದು ತಾಲೂಕು ನ್ಯಾಯಬೆಲೆ ಅಂಗಡಿ ಕಾರ್ಯದರ್ಶಿಗ ಹಂಗೆ ಮಾಲೀಕರೊಟ್ಟಿಗೆ ನಡೆದ ಸಭೆಯಲ್ಲಿ ಅವು ಮಾತಾಡಿದವು. ಪಡಿತರ ಚೀಟಿಲಿ ಅರ್ಹ ಫಲಾನುಭವಿಗ ಈಕೆ ವಯಸ್ಸಿ ಮಾಡಿಸಿಕೊಳ್ಳಿಕೆ ಬುಟ್ಟು ಹೋಗಿದ್ದರೆ ಈಗ ಈಕೆ ವಯಸ್ಸಿ ಮಾಡಿಸಿಕೊಳ್ಳಿಕೆ ಅವಕಾಶ ಉಂಟು. ಆ ನಿಟ್ಟಲ್ಲಿ ಫಲಾನುಭವಿಗ ಕಡ್ಡಾಯ ಆಗಿ ಈಕೆ ವಯಸ್ಸಿ ಮಾಡಿಸಿಕೊಳ್ಳೋ ಕೂತ ಹೇಳಿದವು. ಈ ಸಂದರ್ಭದಲ್ಲಿ ಮಡಿಕೇರಿ ತಹಶೀಲ್ದಾರ್ ಪಿಎಸ್ ಮಹೇಶ್, ತಾಲೂಕು ಆಹಾರ ನಿರೀಕ್ಷಕರಾದ ಯುಪಿ ವೀಣಾ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕೊಡಗು ಜಿಲ್ಲಾ ವ್ಯಾಪ್ತಿನ ಸಣ್ಣ ಮತ್ತು ಮಧ್ಯಮ ಕಾಫಿ ಬೆಳೆಗಾರರ 10 HP ಮುಟ್ಟ ನೀರಾವರಿ ವಿದ್ಯುತ್ ಪಂಪ್ಸೆಟ್ ಸ್ಥಾವರಗಳಿಗೆ ಜುಲೈ 1 ಬಳಕೆಯಾಗುವ ವಿದ್ಯುತ್ ಬೆಳಕಿನ ಮೇಲೆ ವಿದ್ಯುತ್ ಶುಲ್ಕನ ಷರತ್ತು ನಿಬಂಧನೆಗೊಳಪಟ್ಟು ಅರ್ಹ ಫಲಾನುಭವಿಗಳಿಗೆ ಡಿಬಿಟಿ ಮೂಲಕ ಸರ್ಕಾರದ ಮರುಪಾವತಿ ಮಾಡಿಕೆ ಆದೇಶ ಉಂಟು. ಅರ್ಹ ಫಲಾನುಭವಿಗ ಸಣ್ಣ ಮತ್ತು ಮಧ್ಯಮ ಕಾಫಿ ಬೆಳೆಗಾರರಾಗಿರುವವರ ಬಗ್ಗೆ ಸಂಬಂಧಿಸಿದ ಇಲಾಖೆಯಿಂದ ದೃಢೀಕರಣ ಪತ್ರನ ಒದಗಿಸುವುದು ಕಡ್ಡಾಯ. ಹಾಗೆಯೇ ಆಧಾರ್ ಕಾರ್ಡ್, ಆಧಾರ್ಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆನ ಪುಸ್ತಕದ ಪ್ರತಿ ನ ಹತ್ರದ ಚೆಸ್ಕಾಂ ಕಾರ್ಯ ಮತ್ತು ಪಾಲನಾ ಉಪವಿಭಾಗ ಅಲ್ಲರೆ ಶಾಖಾ ಕಚೇರಿಗೆ ತಲುಪಿಸಕುತ್ತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸಿದರು. ಜಿಲ್ಲಾಧಿಕಾರಿಯವರ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ 20 ವಿರಾಜಪೇಟೆ ಹೋಬಳಿನ ಬಿಟ್ಟಂಗಲ ಗ್ರಾಮದ ಕೊಡಗು ಹೆಗ್ಗಡೆ ಸಮಾಜದ ಸಭಾಬಾಡಲಿ ನಡೆದದೇತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ತಿಳಿಸಿದರು. ಇದೇ ಕಾರ್ಯಕ್ರಮದ ಪ್ರಯುಕ್ತ ಮಡಿಕೇರಿ ತಹಶೀಲ್ದಾರರ ಮುಂದಾಳ್ತನಲ್ಲಿ ಇದೇ 20 ಹಕ್ಕತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ಕುವೆಂಪು ಶತಮಾನೋತ್ಸವ ಸಭಾಬಾಡಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದದೇತ ತಹಶೀಲ್ದಾರ್ ಪಿಎಸ್ ಮಹೇಶ್ ಅವು ತಿಳಿಸಿದರು. 2022-23 ಸಾಲಿನಲ್ಲಿ ಕೇಂದ್ರ ಸರ್ಕಾರ ಕೊಡುವ ನಾರಿ ಶಕ್ತಿ ಪುರಸ್ಕಾರ ಪ್ರಶಸ್ತಿಗೆ ಜಿಲ್ಲೆಯಿಂದ ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಅರ್ಹ ವ್ಯಕ್ತಿಗಳಿಂದ ಹಂಗೆ ಸಂಸ್ಥೆಗಳಿಂದ ಅರ್ಜಿ ಕರೆದಳು. ಅರ್ಜಿನ ಆನ್ಲೈನ್ ಮೂಲಕ www.awards.gov.li ಅಕ್ಟೋಬರ್ ಆಖೀರಿನೊಳಗೆ ಸಲ್ಸಕ್. ಜಾಸ್ತಿ ಮಾಹಿತಿ ಬೇಕರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರ ಕಚೇರಿಯಿಂದ ಪಡ್ಕಣಕ್. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆಗೆ ಅಕ್ಕಿರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 0.07 ಮಿಲಿಮೀಟರ್ ಮಳೆಯಾಟು. ಜನವರಿಯಿಂದ ಇಲ್ಲಿ ಮುಟ್ಟ 2662.81 ಮಿಲಿಮೀಟರ್ ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 1935.37 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ ಜನವರಿಯಿಂದ ಇಲ್ಲಿ ಮುಟ್ಟ 3791.56 ಮಿಲಿಮೀಟರ್, ವಿರಾಜಪೇಟೆ ತಾಲೂಕಲ್ಲಿ 2036.66 ಮಿಲಿಮೀಟರ್, ಸೋಮರಪೇಟೆ ತಾಲೂಕಲ್ಲಿ 2160 ಮಿಲಿಮೀಟರ್ ಮಳೆ ದಾಖಲಾಟು. ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಕಲಂ 75 ಹಂಗೆ ಗ್ರಾಹಕ ಸಂರಕ್ಷಣಾ ನಿಯಮಗಳು 2020 ನಿಯಮ 5 ಕೊಡಗು ಜಿಲ್ಲಾ ಗ್ರಾಹಕರ ವ್ಯಜ್ಯಗಳ ಪರಿಹಾರ ಆಯೋಗದ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಕೆಲಸ ಮಾಡಿಕೆ ಕುಸಿಯಿರುವ ಮಧ್ಯಸ್ಥಿಕೆದಾರರಿಂದ ಅರ್ಜಿ ಕರೆದಳು. ಕುಸಿಯಿರುವು ಸೆಪ್ಟೆಂಬರ್ 16 ಸಾಯಂಕಾಲ 5 ಜಿಲ್ಲಾ ಗ್ರಾಹಕರ ವ್ಯಜ್ಯಗಳ ಪರಿಹಾರ ಆಯೋಗ ಆಕಾಶವಾಣಿ ರಸ್ತೆ ಮಡಿಕೇರಿ ಇಲ್ಲಿಗೆ ತಲುಪಿಸಕೃತ ಆಯೋಗದ ಸಹಾಯಕ ನೋಂದಣಿ ಹಂಗೆ ಸಹಾಯಕ ಆಡಳಿತಾಧಿಕಾರಿಯವು ತಿಳಿಸಿದಳು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ವತಿಯಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಹಂಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ ಕೂಡುಕೂಟಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಇದೇ 20 ಬೆಳಿಗ್ಗೆ ಮಡಿಕೇರಿನ ಸರ್ಕಾರಿ ಜೂನಿಯರ್ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಸಭಾಂಗಣದಲ್ಲಿ ಸರ್ ಸಿವಿ ರಾಮನ್ ಜಿಲ್ಲಾ ಮಟ್ಟದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ ನಡೆದಿದೆ. ಕೊಡಗು ಪತ್ರಕರ್ತರ ಸಂಘ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಇವರ ಕೂಡುಕೂಟಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಇದೇ 19 ಮಡಿಕೇರಿನ ಪತ್ರಿಕಾ ಭವನದಲ್ಲಿ ನಡೆದಿದೆ. ಗ್ರಾಮ ಒನ್ ಯೋಜನೆ ಸಂಬಂಧ ಕೊಡಗು ಜಿಲ್ಲೆಯಲ್ಲಿ ಬಾಕಿ ಇರುವ 16 ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರೇಡ್ 2 ನಡಿ ಗ್ರಾಮ ಒನ್ ಶುರು ಮಾಡಿಕೆ ಫ್ರಾಂಚೈಸಿಗಳಿಂದ ಅರ್ಜಿ ಕರೆದಳು. ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ, ಕರಿಕೆ, ಸೋಮರಪೇಟೆ ತಾಲೂಕಿನ ದೊಡ್ಡಮಳತೆ, ಬೆಟ್ಟದಳ್ಳಿ, ಗರ್ವಾಲೆ, ಕುಶಾಲನಗರ ತಾಲೂಕಿನ ಕೆದಕಲ್, ತೊರೆನೂರು, ಶಿರಂಗಾಲ, ವಿರಾಜಪೇಟೆನ ಅಮ್ಮತ್ತಿ, ಪೊನ್ನಂಪೇಟೆನ ನಿಟ್ಟೂರು, ಬಲ್ಯಮಂಡೂರು, ಕೆ ಬ್ಯಾಡಗ, ಪೊನ್ನಪ್ಪಸಂತೆ, ಬಿಶೆಟ್ಟಿಗೇರಿ, ಕಿರುಗೂರು ಹಂಗೆ ನಾಲ್ಕೇರಿ ಪಂಚಾಯಿತಿಗಳಲ್ಲಿ ಫ್ರಾಂಚೈಸಿಗೆ ಅರ್ಜಿ ಹಾಕಕ್. ಕುಸಿಯಿರವು ಜಿಲ್ಲಾ ಪ್ರಾಜೆಕ್ಟ್ ಮ್ಯಾನೇಜರ್ ಜಿಲ್ಲಾಧಿಕಾರಿ ಕಚೇರಿಯವರನ್ನ ಸಂಪರ್ಕಿಸಕೃತ ಜಿಲ್ಲಾಧಿಕಾರಿಯವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀಣ್ಯ ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಧರಿವಾಯು ಮೈಸೂರಿನ ಅತ್ಯುತ್ತಮ ಮಾನಸಿಕ ಮತ್ತು ಮದ್ಯವ್ಯಸನ ಪುನರ್ವಸತಿ ಕೇಂದ್ರ. ನಿಮ್ಮ ಮನೆಯವರು ಅಥವಾ ಗೆಳೆಯರು ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆಯೇ? ನೀವು ಮದ್ಯವ್ಯಸನೆಯೇ? ದುಶ್ಚರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೇ? ಹಾಗಿದ್ದಲ್ಲಿ ಸಂಪರ್ಕಿಸಿ ಧರಿವಾಯು ನ್ಯೂರೋ ಸೈಕಾಟಿಕ್ ಹಾಸ್ಪಿಟಲ್, ಹೆಬ್ಬಾಳ್, ಮೈಸೂರು. ಧರಿವಾಯು ಹಾಗೂ ದೇವದಾನ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಹಾಗೂ ಬುದ್ದಿಮಾಂದ್ಯ ಮಕ್ಕಳಿಗೆ ಸಂಪೂರ್ಣ ವಸತಿ ಶಾಲೆಯ ಸೌಲಭ್ಯವೂ ಇದೆ. ಕಾಲ್ 9663119311. ಫೋನ್ ನಂಬರ್ ಮತ್ತೊಮ್ಮೆ 9663119311. ಜುಲೈ 19 ದೈವ ದಿನರಾದ ಮರಗೋಡು ಗ್ರಾಮದ ಕೇನೆರ ಪ್ರಕಾಶ್ ರಾಜ ಅವರ ಅತಿಥಿ ಕರ್ಮಾಂತರವನ್ನು ನಾಳೆ ಗುರುವಾರ ಬೆಳಗ್ಗೆ 11:30 ಮರಗೋಡಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಆಗಮಿಸಬೇಕಾಗಿ ಕೋರಿದ್ದಾರೆ. ಪತ್ನಿ ಮೀನಾಕ್ಷಿ, ಮಕ್ಕಳು, ಸೊಸೆ, ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಭಾಗಮಂಡಲ ನಾಡು ಅಯ್ಯಂಗೇರಿ ಗ್ರಾಮದಲ್ಲಿರುವ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನದಲ್ಲಿ ಇದೇ 19 ಶುಕ್ರವಾರ ಬೆಳಿಗ್ಗೆ 6:30 ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುವುದು. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಜುಲೈ 15 ದೈವ ದಿನರಾದ ಕಾಂತೂರು ಗ್ರಾಮದ ಕಲ್ಲುಮುಟ್ಲು ಪಟ್ಟೆದಾರ ರಾಮಪ್ಪ ಅವರ ಅತಿಥಿ ಕರ್ಮಾಂತರವನ್ನು ನಾಳೆ ಗುರುವಾರ ಬೆಳಗ್ಗೆ 11 ಕಾಂತೂರು ಗ್ರಾಮದ ಮೃತರ ಸ್ವಗ್ರಹದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ. ಮೃತರ ಮಕ್ಕಳು, ಅಳಿಯ, ಸೊಸೆಯಂದಿರು, ಮೊಮ್ಮಕ್ಕಳು, ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು. ಕೇವಲ 1 ಎಲ್ಪಿಜಿ ಗ್ಯಾಸ್ ಸಂಪರ್ಕ ಪಡೆಯಿರಿ. ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಗ್ಯಾಸ್ಗೆ ಕಾಯಬೇಕಿಲ್ಲ. ಮನೆಬಾಗಿಲಿಗೆ ವಿತರಣೆ. ಜಗತ್ತಿನ ಪ್ರಮುಖ ಅಗ್ರಗಣ್ಯ 5 ತೈಲ ಉತ್ಪಾದನಾ ಕಂಪನಿಗಳಲ್ಲಿ ಒಂದಾದ ಟೋಟಲ್ ಗ್ಯಾಸ್ ಚೇರಂಬಾಣೆ, ಹೊನ್ನಂಪೇಟೆ, ನಾಪೊಕ್ಲು, ಮೂರ್ನಾಳು, ಮಾದಾಪುರ, ವಿರಾಜಪೇಟೆ, ಅಮ್ಮತ್ತಿ, ಗೋಣಿಕೊಪ್ಪ ಹಾಗೂ ಸಿದ್ದಾಪುರದಲ್ಲಿದ್ದು ಕುಟ್ಟ ಹಾಗೂ ಕುಶಾಲನಗರಕ್ಕೆ ಡೀಲರ್ಸ್ ಬೇಕಾಗಿದ್ದಾರೆ. 15 ಪೂರೈಸಿರುವ ನಮ್ಮ ಸಂಸ್ಥೆ 10,000 ಅಧಿಕ ಗ್ರಾಹಕರನ್ನು ಹೊಂದಿದೆ. ಗೃಹ, ವಾಣಿಜ್ಯ, ಕೈಗಾರಿಕೆ ಹಾಗೂ ವಾಹನಗಳಲ್ಲಿ ಬಳಕೆ ಮಾಡಬಹುದು. ಮಹೇಶ್ ಗ್ಯಾಸ್ ಏಜೆನ್ಸಿ, ಟೋಟಲ್ ಗ್ಯಾಸ್ ವಿತರಕರು, ಪಂಪಿನಕೆರೆ ಹತ್ತಿರ, ಮಡಿಕೇರಿ. ಕಾಲ್ 9108185453. ಶ್ರೀ ಕೊಟ್ಟೂರು ಗೋಪಾಲಕೃಷ್ಣ ದೇವಸ್ಥಾನ ಚೇರಂಬಾಣೆ, ಇಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಾಳೆ ಗುರುವಾರ ರಾತ್ರಿ 8 ಭಂಡಾರ ತರುವುದು, 12 ಮಹಾಪೂಜೆ, 19 ಶುಕ್ರವಾರ ಮಧ್ಯಾಹ್ನ 12 ಮಹಾಪೂಜೆ, ನಂತರ ಅನ್ನದಾನ ನಡೆಯಲಿದೆ. ಭಕ್ತಾದಿಗಳಲ್ಲಾಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿ, ತಕ್ಕ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ನರಿಯಂದಡ ಗ್ರಾಮ ಪಂಚಾಯತಿಯ ವಾರ್ಡ್ಸಭೆಯ ವಿವರ, ಅರಪ್ಪಟ್ಟು ಬ್ಲಾಕ್ 1 ಮತ್ತು 2 ವಾರ್ಡ್ಸಭೆ ನಾಳೆ ಗುರುವಾರ ಪೂರ್ವಾಹ್ನ 11 ಅರಪ್ಪಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸದಸ್ಯರಾದ ಶ್ರೀಮತಿ ರಾಣಿ ಗಣಪತಿ ಮತ್ತು ಶ್ರೀಮತಿ ವಾಣಿ ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ. ಕರಡ ವಾರ್ಡ್ಸಭೆ ನಾಳೆ ಗುರುವಾರ ಅಪರಾಹ್ನ 2 ಕರಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಮತಿ ನೇತ್ರಾವತಿ ಎಂವಿ ಅವರ ಅಧ್ಯಕ್ಷತೆಯಲ್ಲಿ. ಚೇಲಾವಾರ ವಾರ್ಡ್ಸಭೆ 19 ಶುಕ್ರವಾರ ಪೂರ್ವಾಹ್ನ 10 ಪೊನ್ನೋಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸದಸ್ಯೆ ಶ್ರೀಮತಿ ಮಂಜುಳಾ ಬಿಎಚ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಆಯಾಯ ವಾರ್ಡ್ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ನರಿಯಂದಡ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಪಾಲೂರು ಗ್ರಾಮದ ಬಿಸಿ ಸಂಕಪ್ಪ ಅವರ ಮಗ ಬಿಎಸ್ ನಾರಾಯಣ ಅವರು ಇಂದು ನಿಧನರಾದರು. 67 ಪ್ರಾಯದ ನಾರಾಯಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಆಶೀರ್ವಾದ್ ಫರ್ನಿಚರ್, ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯೊಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ವಿಜ್ಞಾನ ಪಿಂಜ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆರ ಕೂಟಾದ ನೆಲು ಇದೇ ತಿಂಗಳ 20 ಪೊಲಕ 10 ಮಡಿಕೇರಿರ ಸರ್ಕಾರಿ ಜೂನಿಯರ್ ಕಾಲೇಜರ ಹೈಸ್ಕೂಲ್ ವಿಭಾಗತ್ರ ಸಭಾಬಾಡೆಯಲ್ಲಿ ಸರ್ ಸಿ ವಿ ರಾಮನ್ ಜಿಲ್ಲಾ ಮಟ್ಟತ್ರ ವಿಜ್ಞಾನ ರಸಪ್ರಶ್ನೆ ಪೈಪೋಟಿ ನಡಪ. ಇಕ್ಕಾಕಲೆ ಆನ್ಲೈನ್ ಪೆದ ನೋಂದಣಿ ಮಾಡಿಂಡವು ತಂಗಡ ಉಪಾಧ್ಯಾಯ ಕೂಡ ಪೊಲಕ 9:45 ಹಾಜರಿಕೊಂಡು 10 ನಡಪ ಅಳತು ಪರೀಕ್ಷೆಯಲ್ಲಿ ಕೂಡಿಯಾಡೋಂಡು ಈಲು ಆದ್ಯತಾ ಮೂಂದ ಸ್ಥಾನ ಪಡೆದವು ಮಿನ್ಯತ್ರ ಮೊಟ್ಟಕ ಆಯ್ಕೆಯಪ್ಪ. ಗದ್ದವು ಸೆಪ್ಟೆಂಬರ್ ನಡಪ ರಾಜ್ಯ ಮಟ್ಟತ್ರ ಪೈಪೋಟಿಗ ಆಯ್ಕೆಯಪ್ಪ. ಅಳತು ಪರೀಕ್ಷೆ ವಿಜ್ಞಾನ ಪಿಂಜ ಲೆಕ್ಕಕ್ಕೆ ಸಂಬಂಧಪಟ್ಟದಾಯಿತಿಪ್ಪ ಅಂದು ಕಾರ್ಯಕ್ರಮ ಸಂಘಟಕಗಳನ್ನ ಟಿಜಿ ಪ್ರೇಮಕುಮಾರ್ ಅರಿಚಿಟಿತು. ಇದೇ ತಿಂಗಳ 19 ಪೊಲಾಕ 10 ಮಡಿಕೇರಿಯ ಪತ್ರಿಕಾ ಭವನದ ವಿಶ್ವ ಛಾಯಾಗ್ರಾಹಕರ ದಿನ ನಡಪ. ಕೊಡಗು ಪತ್ರಕರ್ತರ ಸಂಘ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಆದನೆಯಲ್ಲಿ ನಡಪ ಈ ಕಾರ್ಯಕ್ರಮದ ಸಂಘತ್ರ ಅಧ್ಯಕ್ಷ ಎಸ್ ಎಂ ಮುರಳೀಧರ್ ಕೂಡ್ನನಿಕೆ ಸಂಘತ್ರ ಪದಾಧಿಕಾರಿಯ ಹಾಜರಿಪ್ಪ. ಅಳವತ್ತಂಚನೇ ಸ್ವಾತಂತ್ರ್ಯ ಅಮೃತ ನಮ್ಮೆರ ಮಾರಿಪತ್ತು ಜಿಲ್ಲಾ ಬಾಲಭವನ ಸಮಿತಿ ಪುನಿಂಗ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆರ ಕೂಟಾದ ನೆಲು ಇದೇ ತಿಂಗಳಿರುವ ತಂಜಂಗ ಪೊಲಾಕ 10 ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆಲು ಮಕ್ಕಳಲ್ಲಿಪ್ಪ ಪ್ರತಿಭೆಗೆ ಪುರುಡು ಕೊಡಪಕಾಯಿತು. ಅಂಜಲಿಂಜ 16 ಬಯತ್ರ ಮಕ್ಕಕ್ಕೆ ಚಿತ್ರಕಲೆ ಪಿಂಜ ದೇಶಭಕ್ತಿ ಗೀತೆ ಪೈಪೋಟಿ ನಡಪ. ಗದ್ದ ಇಂಕ ಆದ್ಯ ದಂಡನೆ ಮೂಂದನೆ ಸಮಾಧಾನಕರ ಇನಾಮ್ ಪಿಂಜ ಪ್ರಮಾಣ ಪತ್ರ ಕೊಡಪ. ಇರಾದೆ ಉಳ್ಳ ಮಕ್ಕ ಇದೇ 23 ಉಳಲು ಪೆದ ನೋಂದಣಿ ಮಾಡಿಯೋನಿಕೆ ಇಲಾಖೆರ ಉಪನಿರ್ದೇಶಕಗಳನ್ನ ಮಂಜುನಾಥ್ ಅರಿಚಿಟಿತು. ದಂಡಾರ್ಥ ಇರುವ ದಂಡು 23 ಸಾಲಲು ಕೇಂದ್ರ ಸರ್ಕಾರ ಕೊಡಪ ನಾರಿಶಕ್ತಿ ಪುರಸ್ಕಾರ ಪ್ರಶಸ್ತಿಗೆ ಜಿಲ್ಲೆರ ಪೊಂಗಡ ಅಭಿವೃದ್ಧಿ ಕೋವಲು ಸಾಧನೆ ಮಾಡೋಣ ಎಂಗಳೊಂದ ಅರ್ಜಿ ಹಾಕಿತು. www.awards.gov.in ವೆಬ್ಸೈಟ್ ಅಕ್ಟೋಬರ್ 31 ಅರ್ಜಿ ಒಪ್ಪಚಿಡೋಣ ಇಲಾಖೆ ಪ್ರಕಟಣೆ ಅರಿಚಿಟಿತು. ವಿರಾಜಪೇಟೆ ತಾಲೂಕು ಆರೋಗ್ಯ ಅಧಿಕಾರಿಯ ಮುಂದಾಳತನತ್ತು ಇಂದು ಇಲ್ಲೆತ್ತ ಟಿ ಟಿಹೆಚ್ಸಿ ವ್ಯಾಪ್ತಿಯಲ್ಲಿ ತಂಬಾಕು ನಿಯಂತ್ರಣ ಕೋಶತ್ರ ಆದ ನೆಲ ತಂಬಾಕು ಉತ್ಪನ್ನ ಮಾರಾಟ ಪಿಂಜ ಬಳಕೆರ ಮೇದ ಕೋಪ್ಟ ಕಾನೂನು ಮೀರ್ನ ನೊಂಡು ಅಂಗಡಿ ಬಾರು ಹೋಟೆಲ್ಗ ಗೊತ್ತಿಲ್ಲತೆ ಪೋಯ್ತು ದಂಡ ಹಟ್ಟಿತು. ದಂಡ ಪಣತ್ನ ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿರ ಜಂಟಿ ಖಾತೆಗೆ ಜಮಾ ಮಾಡಿತ್ತು ಅರಂಚಿತು. ಜಿಲ್ಲಾಧಿಕಾರಿಯಿಂದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ತಿಂಗಳ ಇರುವುದಂಗ ಪೊಲಕ 10 ಗಂಟೆಗೆ ವಿರಾಜಪೇಟೆ ಹೋಬಳಿ ಬಿಟ್ಟಂಗಲ ಗ್ರಾಮ ಹತ್ರ ಕೊಡಗು ಹೆಗ್ಗಡೆ ಸಮಾಜ ಸಭಾ ಬಾಡೆಲು ನಡಪಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅರಿಚಿಟ್ಟಿದ್ದು. ಅಲ್ಲಿಯೇ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಇದೇ ಇರುವುದಂಗ ಪೊಲ